ಅಲ್ಲ ಸರ್, ಅದೇ ಸರ್, ಒಳಗೆ ನಾವು ಪೈಪ್ ಹಾಕಿ ಜೆಟ್ ಕೊಡ್ತೀವಿ ಅದಕ್ಕೆ. ಹಾಗೆ ಮತ್ತೆ ಇದು ಅರಬಿಕ ಕಾಫಿ ಎಷ್ಟಿದೆ? ಅರಬಿಕ ಕಾಫಿ, ಅರಬಿಕ ಕಾಫಿ ಒಂದು ಏಳು ಚೀಲದಷ್ಟು ಏನು ಸಿಕ್ತೀವಿ ವರ್ಷ. ಸ್ವಲ್ಪ ಕಮ್ಮಿ ಇಳುವರಿ ಅಂದ್ರೆ ನಮಗೆ ಇದು ಕಾಡು ಬೇಕು, ಮತ್ತೆ ಇಲ್ಲಿದ್ದು ಸ್ವಲ್ಪ ಕಾಟ ಇದೆ ಸರ್, ಈ ಕಡೆ ಮೇಲೆ ನಮ್ದು ಸ್ವಲ್ಪ ತೋಟ ರೋಬಸ್ಟ್. ಹಾಗೇನೆ ರಸ್ತೆಯಿಂದ ತುಂಬಾ ದೂರ ಇದೆಯಾ ನಿಮ್ಮ? ನಾಲ್ಕು ಕಿಲೋಮೀಟರ್ ಇದೆ ಸರ್. ಒಳಗಡೆ ಹೋಗ್ಬೇಕಾ ಇನ್ನು ಕೋಪಟ್ಟಿ? ಹೌದು ಹೌದು ಸರ್, ಒಳಗಡೆ ಬರ್ಬೇಕು ಇಲ್ಲಿ ಮೇಲ್ಗಡೆಗೆ. ಯಾವ ದಾರಿ ಆಗ್ತದೆ ಅದು? ಯಾವ ಊರು ಅದು? ಇಲ್ಲಿ ಟ್ರಕ್ಕಿಂಗ್ ಪಾಯಿಂಟ್ ಸರ್ ನಮ್ದು. ಯಾವ ಬೆಟ್ಟ ಸಿಗ್ತದೆ? ಅದು ಕೋಪಟ್ಟಿ ಬೆಟ್ಟ. ತುಂಬಾ ಜನ ಬರ್ತಾರ? ಬರ್ತಾರೆ ಸರ್, ಬ್ಯಾನ್ ಮಾಡಿದಾರೆ, ಬರ್ತಾರೆ ಹೋಗ್ತಾರೆ ನೋಡ್ಕೊಂಡು. ಭತ್ತನು ಇಟ್ಕೊಂಡಿದ್ದೀರಾ? ಭತ್ತನು ಇದೆಯಾ? ಮಾಡಿದೀವಿ ಸರ್ ನಾವು ಈ ವರ್ಷ. ಗದ್ದೆ ಇಲ್ಲ, ನಾವು ಬೇರೆಯವ್ರ ಗದ್ದೆ ನಾವು ಮಾಡೋದು, ನಮಗೆ ಗದ್ದೆ ಇಲ್ಲ ಸರ್. ಹೌದು. ಮತ್ತೆ ಇದು ಕಿತ್ಲೆಣ್ಣು ಮರ, ಸಪೋಟ ಮರ ಇದೆ, ಮತ್ತೆ ಮೂಸಂಬಿ, ಚಕ್ಕೊತ್ತ ಹಣ್ಣು, ಮತ್ತೆ ಇದು ಸ್ಟಾರ್ ಫ್ರೂಟ್ ಅಂತ ಹೇಳ್ತಾರಲ್ಲ ಸರ್. ಹೌದು, ಗೊತ್ತಾಯ್ತು. ಅದ್ ನಿಮ್ ಮನೆ ಖರ್ಚಿಗೆ ಮಾತ್ರ ಅಥವಾ ಮಾರ್ಗ? ಇಲ್ಲ ಸರ್, ಇದು ನಮ್ಮಲ್ಲಿಗೆ ಮಾತ್ರ. ರಸ್ತೆ ಸಂಪರ್ಕ ಮನೆವರೆಗೂ ಇದೆಯಾ? ರಸ್ತೆ ಸಂಪರ್ಕ ಮನೆ ಹತ್ತಿರದವರೆಗೆ ಕಾಂಕ್ರೀಟ್ ಇದೆ ಸರ್. ನಮ್ಮಲ್ಲಿಗೆ ಒಂದು ಎರಡು ಸತಿ ಹೇಳಿದ್ದೆ, ಈಗ ಕರೆಂಟ್ ಇಲ್ಲ ಸರ್. ತುಂಬಾ ಸತಿ ತುಂಬಾ ನಾನು ಹೇಳ್ಕೊಂಡೆ ಎಲ್ಲ ಪ್ರಾಬ್ಲಮ್ನ. ಸೊ ಈ ತರ ಎಲ್ಲಾದ್ರೂ ನನ್ಗೆ ಚಾನ್ಸ್ ಸಿಕ್ತಾಗ ಹೇಳ್ಕೊಳ್ಳೋದು, ಯಾಕಂತಂದ್ರೆ ಯಾರಾದ್ರೂ ದೊಡ್ಡವರು ಒಳ್ಳೆಯವರು ಕೇಳಿಸ್ಕೊಂಡು ನಮ್ಮ ನೋವಿಗೆ ಸ್ಪಂದನೆ ಮಾಡ್ಲಿ ಅಂತ ಈ ಮೂಲಕ ನಾನು ಕೇಳ್ಕೊಳ್ಳೋದು ಮೇಡಮ್. ಎಷ್ಟು ಮನೆ ಇದೆ ಅಲ್ಲಿ? ನಮ್ದಿಲ್ಲಿ ಏಳು ಮನೆ ಇದೆ. ಅವ್ರು ಕೆಳಗಡೆ ತನಕ ಹಾಕಿಬಿಟ್ಟು ನೆಕ್ಸ್ಟ್ ನೆಕ್ಸ್ಟ್ ಬರ್ಲೇ ಇಲ್ಲ ನಮ್ಗೆ ಈ ಕಡೆ. ನೀವು ಸಂಬಂಧಪಟ್ಟ ರಾಜಕೀಯದವರು? ನಾವು ತುಂಬಾ ಹೇಳಿದೀವಿ ಸರ್, ನಾವು ಅವತ್ತಿಂದ ಇವತ್ತು ತನಕನು ನಾವು ಇದ್ರ ಬಗ್ಗೆ ಹೋರಾಡದೇ ಆಯ್ತು ಸರ್. ಈಗ ನಮಗೆ ಸಿಕ್ಕುವ ಮೂಲಭೂತ ಸೌಲಭ್ಯ ನಮಗೆ ಸಿಗ್ಲಿ ಇಂದ ನಾವು ಹೋರಾಡೋದು ಸರ್. ಈಗ ಕರೆಂಟ್ ಇಲ್ಲದೆ ಈಗ ಮೊಬೈಲ್ ಚಾರ್ಜ್ ಮಾಡೋದು ರಾತ್ರಿ ಎಲ್ಲ ಜೀವನ ಹೇಗ್ ಮಾಡ್ತೀರಿ? ನಾವು ಅಂದ್ರೆ ಸರ್ ಓದಲ್ಲಿಗೆಲ್ಲ ಚಾರ್ಜ್ ಇಟ್ಕೊಳ್ಳೋದು, ಎಷ್ಟೊಂದ ಇನ್ನೊಬ್ರು ಮನೆಗೆ ಹೋಗೋದು ಸರ್ ನಾವು ಚಾರ್ಜ್ಗೆ. ಹೌದು, ಡೈಲಿ ಒಂದ್ಸಲಿ ಎರಡ್ ಸಲಿ ಹೋಗ್ಬೋದು, ಅವ್ರಿಗೂ ಒಳ್ಳೇದು ನಮ್ಗ ಒಳ್ಳೇದು. ನಾವು ದಿನಾ ಅವ್ರ ಮನೇಲಿ ಹೋಗಿ ಕೂತ್ಕೊಂಡ್ರೆ ಅದು ನಾಳೆ ದಿವಸಕ್ಕೆ ಸಂಬಂಧ ಕೆಟ್ಟ ಹೋಗ್ತದೆ ಸರ್. ಹೌದು. ಆಮೇಲೆ ನಮಗೆ ಸೀಮಣೆನು ಸಿಗೋದಿಲ್ಲ, ಮೂರ್ನಾಲ್ಕು ತಿಂಗಳಾಯ್ತು. ರೋಡು ಅದೇ ಸರ್, ನಮ್ಮ ಹೆಸರು ಹೇಳ್ಕೊಂಡು ಬೇರೆಯವರೆಲ್ಲ ಮಾಡ್ಕೊಳ್ತಾರೆ ಸರ್ ರೋಡು. ಈಗ ನೀವು ನಾಲ್ಕು ಕಿಲೋಮೀಟರ್ ನಡ್ಕೊಂಡೇ ಬರೋದು ಆ ಊರಿಂದ? ಹೌದು ಸರ್, ನಮಗೆ ಇಲ್ಲಿ ಚೇರಮಣೆ ನಮ್ದು ಇದು, ನಾವು ದಿನ ದಿನಸಿ ಪದಾರ್ಥ ಎಲ್ಲ ತಗೊಳ್ಕೆ ಚೇರಮಣೆ. ಮತ್ತೆ ಈ ಕಡೆ ಸೊಸೈಟಿ ಎಲ್ಲ ನಾವು ಚಟ್ಟಿಮನಿ ಪಂಚಾಯತಿಗೆ ಅಲ್ಲಿಗೆ ಹೋಗ್ಬೇಕು. ಅಲ್ಲಿಂದ ಜೀಪ್ ಮತ್ತೆ ಆಟೋ ಏನಾದ್ರು ಮಾಡ್ಕೊಂಡು ಬಂದ್ರೆ ಮುನ್ನೂರು ರೂಪಾಯಿ ಕೊಡ್ಬೇಕು ಸರ್. ಅದೇ ಈಗ ಅದು ಮನೆಗೆ ಬರೋದಿಲ್ಲ ಸರ್, ಇಲ್ಲಿ ಕೆಳಗಡೆ ಒಂದು ಇನ್ನು ಒಂದೂವರೆ ಕಿಲೋಮೀಟರ್ ಅಷ್ಟು ನಾವು ನಡಿಬೇಕು, ಅಂದ್ರೆ ಒಂದು ಕಿಲೋಮೀಟರ್ ಅಷ್ಟು ನಾವು ನಡಿಲಿ. ವರಮಾನ ಚೆನ್ನಾಗಿದೆಯಾ? ನಿಮ್ ಜೀವನ ಮಾಡ್ಲಿಕ್ಕೆ ತೊಂದರೆ ಇಲ್ವಾ? ಊಟಕ್ಕೆ ಪ್ರತಿಯೊಂದಕ್ಕೂ ತೊಂದರೆ ಇಲ್ಲ ಸರ್, ತೊಂದರೆ ಇಲ್ಲ. ಮತ್ತೆ ಹೊರಗಡೆ ಮತ್ತೆ ಅಲ್ಪ ಸ್ವಲ್ಪ ಇದು ಏನು ನಿಮ್ಮ ನಿಮ್ಮನೆ ಕೊನೆ ಆಚೆಗೆ ಮತ್ತು ಮನೆಗಳಿದಾವ ಆ ಕಡೆ ಅಥವಾ ಬರೀ ಬೆಟ್ಟ? ನಮ್ಮ ಇಲ್ಲ ಸುತ್ತಮುತ್ತ ಏಳು ಮನೆ ಇದೆ. ಮತ್ತೆ ನಮ್ಮ ಐದು ಮನೆಗೆ ಇಲ್ಲಿಂದ ಎರಡು ಗಂಟೆ ನಡಿಬೇಕು ಸರ್, ಬ್ಯಾಕ್ ಸೈಡ್ ಈ ಬೆಟ್ಟ ಅಂದ ಕೆಳಗಡೆ. ಅಲ್ಲೆಲ್ಲ ಹೋಗ್ಬೇಕು. ಆ ಕಾಲದಲ್ಲಿ ಯಾರು ಮನೆ ಕಟ್ಟಿದವರಲ್ಲಿ? ಕಟ್ಟಿದ್ದಾರೆ ಸರ್, ಅದು ಇತಿಹಾಸ ತೆಗ್ದ್ರೆ ಸರ್ ಸುಮಾರು ಹೊತ್ತು ಮಾತಾಡ್ಲಿಕ್ಕೆ ಎರಡು ದಿವಸ ಬೇಕು. ಹೌದಲ್ಲ, ಅಂದ್ರೆ ಆ ಕಾಲದಲ್ಲಿ ಆಗಿತ್ತು ಸರ್ ಪರಿಸ್ಥಿತಿ. ಅಲ್ಲ, ಕಾಡು ಪ್ರಾಣಿಗಳೆಲ್ಲ ಎಲ್ಲಿರುವಾಗ ತುಂಬಾ? ಅದೇ ಸರ್, ನಮ್ಮ ಅಂಗಳಕ್ಕಾಗೆ ಆನೆ ದಾಟಿ ಹೋಗ್ತದೆ ಸರ್. ಇದು ಸುಮ್ನೆ ಹೇಳೋದಲ್ಲ ಮಾತು, ಅಂಗಳಕ್ಕಾಗೆ ದಾಟಿ ಹೋಗ್ತದೆ ಅದಕ್ಕೆ ಸಿಕ್ಕಿದ್ದು. ಮತ್ತೆ ಇದು ಮಂಗಗಳ ಕಾಟ ಏಲಕ್ಕಿನ ಬಿಡದೇ ಇಲ್ಲ, ಡೈಲಿ ತಿಂತದೆ. ಯಾವ ಹೊತ್ತಿಗೆ ಬರುತ್ತೆ ಅಂತ ಹೇಳಿ ಗೊತ್ತಾಗೋದಿಲ್ಲ ಸರ್ ನಮಗೆ, ಸಂಜೆ ಹೋಗಿ ನೋಡೋಕೆ ತಿಂದಿರ್ತದೆ. ಸರಿ, ಮತ್ತೆ ಮಕ್ಕಳು ಶಾಲೆಗೆಲ್ಲ ಏನ್ ಮಾಡ್ತೀರಿ? ಅದೇ ಸರ್, ನಾನು ಇದ್ರ ಬಗ್ಗೆ ಎಲ್ಲ ನಾನು ತುಂಬಾ ನಾನು ಮಾತಾಡಿದೀನಿ ಸರ್ ಅಲ್ಲಿ ಇಲ್ಲಿ ಪಂಚಾಯತಿ ಹೇಳಿದೀನಿ. ಮತ್ತೆ ಅದೇ ಎಲ್ಲಿ ನಾವು ಮಾತಾಡ್ಬೇಕು ಸರ್ ಅಲ್ಲಿ ನಾನು ಮಾತಾಡಿದೀನಿ. ಯಾಕೆಂತ ಹೇಳಿದ್ರೆ ಸ್ವಲ್ಪ ಮನೆ ಇದೆ ಇಲ್ಲಿ, ಸಣ್ಣ ಚಿಕ್ಕ ಮಕ್ಕಳು ಮನೆಗೆ ಹೋಗ್ತಾರೆ. ನಮ್ದೆಲ್ಲ ಇದು ಎಲಿಫೆಂಟ್ ಕಾರಿಡಾರ್ ಏರಿಯಾ ಸರ್, ಈ ಕಡೆಗೆ ನಮ್ದು ಇದು ಬೆಟ್ಟ ಕೂಡ ಪ್ರದೇಶ ಅಲ್ಲ. ಅಟ್ಲೀಸ್ಟ್ ಎರಡು ಒಂದು ಕಂಬ ಬಿಟ್ಟು ಇನ್ನೊಂದು ಕಂಬಕ್ಕಾದ್ರೂ ನೀವು ಬಲ್ಬ್ ಹಾಕಿ ಕೊಡಿ. ನಮ್ಮ ಮನೆಗೆ ಇಲ್ಲ ಕರೆಂಟು, ಬಿಡಿ ಅದು ಬೇರೆ ವಿಷಯ. ಇದ್ದ ಮಕ್ಕಳು ಆದ್ರೂ ಸ್ವಲ್ಪ ಇವಾಗ ನೋಡಿ ಸರ್ ಅದು ಈ ಆನ್ಲೈನ್ ಕ್ಲಾಸ್ ಮತ್ತೆ ಇನ್ನು ನೋಡಿ ಸ್ಪೆಷಲ್ ಕ್ಲಾಸ್ ಅದು ಇದು ಸರ್ ಆದ್ರೆ ಮಕ್ಳು ಬರುವಾಗ 5:30 ಆಗ್ತದೆ ನಮ್ ಮನೆಗೆ ಬಂದು ತಲುಪೋಗ ಸರ್ ಅದಕ್ಕೆ ತೊಂದ್ರೆ ಆಗ್ತದೆ. ಮತ್ತೆ ಆನೆ ಈ ಕಡೆಯಿಂದ ಬಂದ್ಬಿಟ್ರೆ ರೋಡ್ ಅಲ್ಲಿ ಪುಣ್ಯಕ್ಕೆ ಇಲ್ಲಿ ಜೀವಾನೆ ಇಲ್ಲ ಸರ್, ಅದೊಂದು ನಮ್ದು ದೇವ್ರದ್ದು ಸಹಾಯ. ಜೀವಾನಿ ಆ ಕಕ್ಕಬ್ಬೆ ಮತ್ತೆ ಈ ವಿರಾಜಪೇಟ ಆ ಕಡೆ ಸೈಡ್ ತರ ಇಲ್ಲ ಮತ್ತೆ ನಾವು ಆನೆಗಳಿಗೆ ತೊಂದರೆ ಮಾಡಕ್ ಹೋಗಲ್ಲ ಸರ್, ಮತ್ತೆ ಕೆಟ್ಟದಾಗಿ ಬೈಲಿಕ್ ಹೋಗಲ್ಲ. ಅಂದ್ರೆ ನಾವ್ ಏನಾದ್ರು ಬೈದ್ರೆ ಏನಾದ್ರು ಮಾಡಿದ್ರೆ ಸರ್ ಅದ್ ಹಂಗೆ ನೆನ್ಪ್ ಇಟ್ಕೊಳ್ತದೆ, ನೆಕ್ಸ್ಟ್ ಟೈಮ್ ನಾವು ಏನ ಸಿಕ್ಕದಾಗ ನಮಗೆ ತಪ್ಸ್ಕೊಳಕ್ಕೆ ಚಾನ್ಸ್ ಇಲ್ಲ ಸರ್. ಆತರ ಅದಕ್ಕೆ ಅಷ್ಟು ಸೂಕ್ಷ್ಮ ಪ್ರಾಣಿ ಅಲ್ಲ ಅದು, ಆನೆ ಬಹಳ ಸೂಕ್ಷ್ಮ ಪ್ರಾಣಿ ಅಲ್ಲ ಸರ್. ಕಣ್ಣಿಗೆ ಕಾಣೋ ದೇವ್ರು ಅಂತ ಹೇಳಿದ್ರೆ ಆನೆ ಒಂದೇ ಸರ್ ನನ್ನ ಪ್ರಕಾರ. ಹೌದಲ್ಲ? ಹೌದಲ್ಲ ಸರ್, ಮಹಾಗಣಪತಿ ನಾವು ಹೇಳ್ತೀವಿ, ಈಗ ಕಣ್ಣಿಗೆ ಕಾಣೋ ದೇವ್ರಲ್ಲ ಸರ್ ಅದು. ಹೌದು. ಈಗ ನೀವು ವಾಹನ ಏನು ವೆಹಿಕಲ್ ಏನು ಇಟ್ಕೊಂಡಿಲ್ವಾ, ಸ್ಕೂಟರ್ ಇತ್ಯಾದಿ ಏನು ಇಟ್ಕೊಂಡಿಲ್ಲ ಸರ್? ಇಲ್ಲ ನಾ ಇಲ್ಲ ಸರ್. ನಿಮಗೆ ಓಡಾಡ್ಲಿಕ್ಕೆ ತಮ್ಮನಿಗಿದೆ. ಎಲ್ಲ ಅಕ್ಕಪಕ್ಕನ ಇದಾರ ತಮ್ಮ ಎಲ್ಲ? ಅಂದ್ರೆ ನಮಗೆ ಅದೇ ಹೇಳ್ತಾರಲ್ಲ ಸರ್, SSLC ಪಾಸ್ ಮಾಡಿರ್ಬೇಕು, PUC ಮಾಡಿರ್ಬೇಕು, ಲೈಸೆನ್ಸ್ ಅಷ್ಟು ಸುಲಭದಲ್ಲಿ ಸಿಗೋದಿಲ್ಲ ಇವಾಗ. ಮನೇಲಿ ಯಾರೆಲ್ಲ ಇದ್ದೀರಿ ಈಗ, ತಂದೆ ತಾಯಿ ಎಲ್ಲ ಇದಾರೆ? ಸರಿ ಸರ್, ನಾವು ಮಿಸ್ಸಸ್, ಅಪ್ಪ ಅಮ್ಮ, ನನ್ನ ತಮ್ಮ, ಅವ್ರ ಮಿಸ್ಸಸ್. ನಿಮ್ಮ ಸಮಸ್ಯೆಗಳಿಗೆ ಆದಷ್ಟು ಬೇಗ ನೋಡುವ, ಏನು ಪರಿಹಾರ ಆಗೋ ವಿಚಾರದಲ್ಲಿ ಏನಾದ್ರೂ ಗಮನ ಹರಿಸ್ತಾರ ನೋಡೋಣ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಮಹೇಶ್ ಅವರೇ. ನಮ್ದು 8861 8464 0 7 ಸರ್. 07. ಆಯ್ತು, ನೋಡುವ. ದೂರವಾಣಿ ಸಂಪರ್ಕ ನಾನು ಹಾಕೊಂಡಿದ್ದೀನಿ, ಯಾರಾದ್ರೂ ಸಂಬಂಧಪಟ್ಟವ್ರ ಗಮನ ಹರಿಸ್ತಾರ ನೋಡೋಣ. ರೇಡಿಯೋದಲ್ಲಿ ಮಾತಾಡಿದಿರ ಹಿಂದೆ ಮಾತಾಡಿದಿರ ರೇಡಿಯೋದಲ್ಲಿ? ತುಂಬಾ ಸತಿ ನಾನು ಅಂತೂ 2 ವಾರಕ್ಕೊಂದ್ಸತಿ ಫೋನ್ ಮಾಡ್ತಾ ಇರ್ತೀನಿ. ನಾವು ಡೈಲಿ ಫೋನ್ ಮಾಡೋದು ಸೇರಿಲ್ಲ ಸರ್, ನಮ್ ತರ ಎಷ್ಟೋ ಜನರು ಅಭಿಮಾನಿಗಳು ರೇಡಿಯೋಕ್ಕೆ ಅಂತ ಫೋನ್ ಮಾಡ್ತಾ ಕೂತ್ಕೊಂಡಿರ್ತಾರೆ. ಅವ್ರಿಗೊಂದು ಆಸೆ ಇರ್ತದೆ ಸರ್, ನನ್ಗೆ ಫೋನ್ ಸಿಗ್ಲಿ, ಒಂದ್ಸಲ ಫೋನ್ ಸಿಗ್ಲಿ ಅಂತ. ಸೊ ಅವ್ರಿಗೂ ಸಿಗ್ಲಿ ಸರ್ ಕರೆ ಅಲ್ವಾ. ನಾವೊಂದು 1 ತಿಂಗಳಾಯ್ತು ಇವಾಗ ಮಾತಾಡದೆ, ಇವಾಗ ಇವತ್ತು ಮಾಡಿದೆ ಸರ್. ಸರಿ, ನಿಮ್ಗೊಂದು ಪ್ರಶ್ನೆ ಕೇಳ್ತೀನಿ ಸಸ್ಯಗಳ ಬಗ್ಗೆ. ಆಯ್ತು ಸರ್. ಬಹಳ ವಿಶೇಷವಾಗಿ ನೀವು ಅದರ ಬಗ್ಗೆ ಗಮನಿಸಿರ್ತೀರಿ. ಸಸ್ಯಗಳು ಉತ್ಪಾದಿಸುವ ಶರ್ಕರ ಭರಿತ ದ್ರವದ ಹೆಸರೇನು ಅಂತ ಗೊತ್ತಾ? ಕೀಟಗಳೆಲ್ಲ ಅದಕ್ಕೆ ಹೋಗ್ತವೆ, ಅದಕ್ಕೋಸ್ಕರನೇ ಆ ಕೀಟಗಳು ಹೂಗ್ ಹೋಗಿ ಇದ್ ಮಾಡ್ಕೊಳ್ತವೆ. ಹಾ, ಮಕರಂದ ಸರಿಯಾದ ಉತ್ತರ. ಅದು ಬಹಳ ಸಿಹಿ ಇರುತ್ತೆ ಸಸ್ಯಗಳಿಗೆ. ಪಕ್ಷಿಗಳು ಹೋಗ್ತಾರೆ, ಕೀಟಗಳು ಹೋಗ್ತದೆ. ಮತ್ತೆ ಜೇನು ಸ್ವಲ್ಪ ಸಾಕಣೆ, ಅದು ಪರಾಗಸ್ಪರ್ಶ ಮಾಡೋದ್ರಿಂದ ಸಂತಾನ ಅಭಿವೃದ್ಧಿ ಆಗ್ತದೆ. ಹೌದು ಸರ್. ಹೌದೌದು. ಮತ್ತೆ ಪೆಟ್ಟಿಗೆ ಜೇನು, ಮಡಿಕೆ ಜೇನು ಮಾಡ್ತೀವಿ ಸರ್ ನಾವು. ಅದ್ರಲ್ಲಿ ಒಂದಷ್ಟು ಏನಾದ್ರೂ ಆಗ್ತದ ಆರ್ಥಿಕವಾಗಿ? ಆರ್ಥಿಕವಾಗಿ ಅದೇ ಪರವಾಗಿಲ್ಲ ಸರ್, ಈ ವರ್ಷ ಏನೋ ಸ್ವಲ್ಪ ಕಮ್ಮಿ ಇದೆ ಸರ್. ಅಂದ್ರೆ ಹೂ ಹೋಗಿಲ್ಲ ಸರ್, ಕಾಫಿ ಹೂ ಹೋಗಿಲ್ಲ, ಮತ್ತೆ ಮಳೆ ಸಿಗ್ಲಿಲ್ಲ. ಮಳೆ ಸಿಕ್ಕಿದ್ರೆ ಸ್ವಲ್ಪ ಹೂ ಎಲ್ಲ ಬರ್ತದೆ ಸರ್. ಇವಾಗ ಮಳೆ ಇಲ್ಲ, ಸ್ವಲ್ಪ ಹೂ ಎಲ್ಲ ಕೊರತೆ ಇದೆ. ನಿಮ್ ಮನೆ ಹತ್ರ ಯಾವ್ದು ಹೊಳೆ ಅಂತಂದ್ರಲ್ಲ, ಯಾವ ಹೊಳೆ ಅದು? ಒಂದು ಈ ಇಲ್ಲೇ ಇದು ಕಾವೇರಿ ಹೊಳೆಗೆ ಒಂದು ಹೋಗಿ ಸೇರ್ತದೆ, ಈ ದಂತರ್ ರೆಸಾರ್ಟ್ ಸೈಡ್ಗಾಗಿ ಒಂದು ಹೊಳೆ ಹೋಗ್ತದೆ ಸರ್. ಸರಿ. ನಮ್ಮ ಇಲ್ಲಿಂದ ಹುಟ್ಟಿ ಬಿಟ್ಟು ಇನ್ನೊಂದು ದಕ್ಷಿಣ ಕರ್ನಾಟಕ ಒಂದು ಹೊಳೆ ಹೋಗ್ತದೆ. ನಮ್ಮ ನನಗೆ ಗೊತ್ತಿರೋದು ಕೊಡಗಿನಲ್ಲಿ 2 ಹೊಳೆ ಸರ್, ಒಂದು ದಕ್ಷಿಣ ಕನ್ನಡಕ್ಕೆ ಹೋಗೋದು 2 ಹೊಳೆ, ಒಂದು ಇದು ಎಂದ್ರೆ ನಮ್ಮ ಕೋಪಟ್ಟಿಂದೊಂದು, ಆಮೇಲೆ ಈ ಜೋಡುಪಾಲದಿಂದ ಒಂದು ಹೊಳೆ ಹೋಗ್ತದೆ ನೋಡಿ ಸರ್. ಸರಿ. ಇದು 2 ಹೊಳೆ ನಾನು ಹಂಗೆ ಇದ್ ಮಾಡಿದೀನಿ. ಸರಿ. ಪಯಸಿನಿಗೆ ಹೋಗಿ ಸೇರ್ತದೆ ಸರ್ ನಮ್ಮ ಇಲ್ಲಿಂದ ದೊಡ್ಡ ಹೊಳೆ ಸರ್ ಅದ. ಆ ಕಡೆಗೆ ನಿಮ್ದು ಬೆಟ್ಟದ ಮೇಲಿದ್ಯಾ ಮನೆ ಅಥವಾ ಬೆಟ್ಟದ ಬುಡದಲ್ಲಿದ್ಯಾ? ಇಲ್ಲ, ಅದ್ರ ಮೇಲ್ಗಡೆ ಇಲ್ಲ, ನಮ್ಮ ಇಲ್ಲಿಂದ ಒಂದು 15 ನಿಮಿಷ ನಡೆದ್ರೆ ಟಾಪಿಗೆ ಹೋಗ್ಬೋದು ಸರ್. ತುಂಬಾ ಚೆನ್ನಾಗಿದೆ ನೋಡ್ಲಿಕ್ಕೆ ಎಲ್ಲ ಅಲ್ವಾ? ತುಂಬಾ ಚೆನ್ನಾಗಿದೆ ಸರ್. ನಮಗೆ ಅಂದ್ರೆ ಮಳೆಗಾಲದಲ್ಲಿ ನಮಗೆ ಹೇಳ್ಕೊಳ್ಳೋ ಇಳುವರಿ ನಮಗೆ ತೆಗಿಲಿಕ್ಕೆ ಆಗೋದಿಲ್ಲ. ಎಲ್ರು ಕೆಳಗಡೆ ಹೇಳ್ತಾರೆ ನಮಗೆ ಅಷ್ಟು ಬರ್ತದೆ ಇಷ್ಟು ಬರ್ತದೆ ಅಂತ. ನಾವು ಕಷ್ಟ ಪಡೋದೆಲ್ಲ ಪಡ್ತೀವಿ, ಅದು ಎಲ್ಲ ಕೆಲಸ ನಾವು ಮಾಡ್ತೀವಿ. ಬಟ್ ನಮಗೆ ಎಂತ ಗೊತ್ತಾ ಸರ್, ಇದು ಇಬ್ಬನಿ ನಿಲ್ತದೆ ಮಳೆಗಾಲದಲ್ಲಿ, ಹೊಗೆ ನಿತ್ತು ಬಿಟ್ರೆ ಹೋಗೋದೇ ಇಲ್ಲ. ಮತ್ತೆ ಈ ತಲಕಾವರಿ ನಮ್ದೆಲ್ಲ ಸೇಮ್ ಸರ್. ಅಲ್ಲ, ಅದೆಲ್ಲ ನಮಗೆ ಜಾಸ್ತಿನೇ ಮಳೆ ಅಂದ್ರೆ ನಮಗೆ ಈ ಕಡೆ ಸಂಪತ್ತಿ ಸೈಡ್ ಇಂದ ಬಂದ್ಬಿಡ್ತದೆ ಸರ್ ಮಳೆ, ಒಳ್ಳೆ ಮಳೆ ಬಿಡೋದೇ ಇಲ್ಲ ಬಂದ್ರೆ. ಅದು ಕೊಡಗಿನ ಕೆಲವಷ್ಟು ಪ್ರದೇಶಗಳು ಹಾಗೇನೆ, ಈಗ ಶಾಂತಳ್ಳಿ, ಸೂರ್ಲಬ್ಬಿ, ಕಿಕ್ಕರಳ್ಳಿ, ಒಳ್ಳೆ ಮಳೆ, ಚೇರಂಬಾಣೆ, ತಲಕಾವೇರಿ, ಬಾಗ್ಮಂಡ್ಲ, ಅವೆಲ್ಲ ಒಂದು ಶೀತ ಪ್ರದೇಶಗಳು. ತುಂಬಾ ಕಷ್ಟ, ಆರ್ಥಿಕವಾಗೂ ಕಷ್ಟ, ಪ್ರಾಕೃತಿಕವಾಗೂ ಕಷ್ಟ. ಸರಿ, ನಿಮ್ಮ ವಿಚಾರಗಳನ್ನ ನೋಡೋಣ, ಮೇಲಿನ ಅಧಿಕಾರಿಗಳಿಗೆ ಹೇಳಿ ನೋಡ್ತೀನಿ. ಕರೆ ಮಾಡಿದಕ್ಕೆ ಮಹೇಶ್ ಅವರೇ ಧನ್ಯವಾದಗಳು. ಮುಂದೆ ಒಳ್ಳೆ ನಿರೀಕ್ಷೆಯಲ್ಲೇ ಇರಿ, ಆದಷ್ಟು ಎಲ್ಲರನ್ನೂ ಸಂಪರ್ಕದಲ್ಲಿ ಇಟ್ಕೊಳ್ಳಿ, ಒಳ್ಳೇದಾಗ್ಲಿ. ಧನ್ಯವಾದಗಳು, ನಮಸ್ತೆ. ಕೇಳುಗರೆ, ಮಹೇಶ್ ಅವರು ತಮ್ಮ ವಿಶೇಷವಾಗಿ ಆ ಊರಿನ ಅಳಲುಗಳನ್ನು ಹೇಳಿಕೊಂಡ್ರು. ಅವರಿಗೆ ಕರೆಂಟ್ ಇಲ್ಲ, ವ್ಯವಸ್ಥೆಗಳಿಲ್ಲ, ಮೊಬೈಲ್ ಚಾರ್ಜ್ ಮಾಡಲಿಕ್ಕೂ ಬಹಳ ಕಷ್ಟಪಡಬೇಕಾದಂಥ ಪರಿಸ್ಥಿತಿಯಲ್ಲಿ ಇದ್ದೀವಿ ಅಂತ ಹೇಳಿಕೊಂಡ್ರು. ಬಹಳ ಬೇಸರದ ವಿಚಾರ. ಆಗಲಿ, ಅವರ ಸಮಸ್ಯೆಗೆ ಏನಾದರೂ ಪರಿಹಾರ ಸಿಗಬಹುದು ಅನ್ನೋ ನಿಟ್ಟಿನಲ್ಲಿ ನಾವೆಲ್ಲ ವಿಚಾರ ಮಾಡುವ. ಬಹಳ ಕಷ್ಟ ಇದೆ ಜೀವನ ಈ ರೀತಿ ಆದಾಗ, ರಾತ್ರಿ ಸಂದರ್ಭದಲ್ಲಿ ಬಹಳ ಕಷ್ಟ. ಒಂದು ವಿದ್ಯುತ್ ವ್ಯವಸ್ಥೆ ಇಲ್ಲ ಅಂತಂದ್ರೆ ಬಹಳ ಕಷ್ಟ. ದಯಮಾಡಿ ಇದಕ್ಕೆ ಸಂಬಂಧಪಟ್ಟವರು ಗಮನಹರಿಸ್ತಾರೆ, ನೋಡೋಣ. ಹಾಗೆ ಕೇಳುಗರೆ, ಇವತ್ತು ಕೃಷಿ ಸಿರಿ ಪ್ರಸಾರ ಆಗ್ತಾ ಇದೆ. ಕರೆ ಮಾಡಿ, ನಮ್ಮ ದೂರವಾಣಿ ಸಂಖ್ಯೆ 0827220006. ಕೃಷಿಯ ವಿಚಾರದ ಬಗ್ಗೆ ರೈತ ಬಾಂಧವರು, ಮಹಿಳೆಯರು, ಮಕ್ಕಳು ಎಲ್ಲರೂ ಸಹ ಕರೆ ಮಾಡಬಹುದು. ಕೊಡಗಿನ ಕೇಳುಗರಿಗೆ ವಿಶೇಷವಾದಂತಹ ಆದ್ಯತೆ ಇರುತ್ತೆ. ಪಕ್ಕದೂರವರು ಮಾಡಿದ್ರು ಕರೆಗೆ ನಾವು ಸ್ಪಂದನ ಕೊಡ್ತೀವಿ. ಹಾಗಾಗಿ ನಮ್ಮ ಪ್ರಶ್ನೆಗಳಿಗೆ ಉತ್ತರ ಹೇಳಿ, ಕರೆಯನ್ನ ವಿಶೇಷ ರೀತಿಯಲ್ಲಿ ಸ್ವೀಕಾರ ಮಾಡ್ತೀವಿ. ನಿಮ್ಮ ಕೃಷಿ ಅನುಭವ ಎಲ್ಲ ಕೃಷಿಕರಿಗೂ ಮಾರ್ಗದರ್ಶಿ. ಬಹುಶಃ ಪರಸ್ಪರ ನಾವು ವಿಚಾರಗಳನ್ನು ಹಂಚಿಕೊಂಡ್ರೆ ಇನ್ನಷ್ಟು ನಮಗೆ ಅನುಭವ ಸಿಗ್ತದೆ, ಕೃಷಿಯ ಬಗ್ಗೆ ವಿಶೇಷವಾದಂತಹ ಕಾಳಜಿ ಸಿಗ್ತದೆ ಅನ್ಕೊಂಡು ವಿಚಾರ ಮಾಡುವ. ಕೃಷಿ ಮತ್ತು ಪರಿಸರ ಸಂಬಂಧಿ ರಸಪ್ರಶ್ನೆ ಹಾಗೂ ನೇರ ಸಂವಾದದ ಕಾರ್ಯಕ್ರಮ ಕೃಷಿ ಸಿರಿ ಪ್ರತಿ ಮಂಗಳವಾರ ಕಿಸಾನ್ ವಾಣಿಯಲ್ಲಿ ಪ್ರಸಾರ ಆಗ್ತದೆ. ಇದಕ್ಕಾಗಿ ವಿಶೇಷವಾಗಿ ರೈತ ಮಹಿಳೆಯರು, ಯುವಕರು, ಯುವತಿಯರು ಹಾಗೂ ರೈತ ಬಾಂಧವರು ಇದರಲ್ಲಿ ಭಾಗವಹಿಸಬಹುದು, ನಿಮ್ಮ ಕೃಷಿ ಅನುಭವಗಳನ್ನು ಹಂಚಿಕೊಳ್ಳಬಹುದು. ಮುಂದಿನ ಕರೆಯಲ್ಲಿ ಯಾರಿದ್ದಾರೆ ನೋಡೋಣ. ಹಲೋ, ನಮಸ್ತೆ ಸರ್. ನಮಸ್ತೆ, ಎಲ್ಲಿಂದ ಹೇಳಿ? ಮಂಡ್ಯದಿಂದ, ಉಳಿಕೆರೆ ಕೊಪ್ಪಳು ಗ್ರಾಮದಿಂದ ಸರ್. ಚಂದ್ರು ಸರ್. ಚಂದ್ರು ಕೊಪ್ಪಳು ಗ್ರಾಮದಿಂದನಾ? ಉಳಿಕೆರೆ ಕೊಪ್ಪಳು ಸರ್, ದೊಡ್ಡ ಹುಬ್ಳಿ, ಮಂಡ್ಯ ತಾಲೂಕು. ಮಂಡ್ಯ ತಾಲೂಕು. ನೀವು ಯಾವ ರೀತಿ ರೇಡಿಯೋ ಕೇಳ್ತಾ ಇದ್ರಿ? ರೇಡಿಯೋ ಸರ್. ಅಲ್ಲ, ಯಾವ ಯಾವ ರೇಡಿಯೋನ ಕೇಳ್ತಾ ಇದೀಯಾ ಅಥವಾ ಆನ್ಲೈನ್ ಅಲ್ಲಿ ಕೇಳ್ತಾ ಇದೀರಾ, ಹೆಂಗೆ? ರೇಡಿಯೋ ಸರ್. ಅಷ್ಟು ಚೆನ್ನಾಗಿ ಕೇಳುತ್ತ ಮಡಿಕೇರಿ ಸ್ಟೇಷನ್? ಗೊತ್ತಾಯ್ತೆ ಸರ್, ಸೌಂಡ್ ಕೊಟ್ರೆ. ಒಳ್ಳೆ ಆಸಕ್ತಿ ಇದೆಯಲ್ಲ. ಚಂದ್ರು ಅವರೇ, ನೀವ್ ಏನೆಲ್ಲ ಕೃಷಿ ಮಾಡ್ತಾ ಇದೀರಿ? ಸರ್, ನಮ್ದು ಕಬ್ಬು, ಭತ್ತ, ರಾಗಿ, ಹುರುಳಿ. ಎಷ್ಟು ಎಕರೆ ಪ್ರದೇಶ ಇದೆ? ಕಬ್ಬು, ಭತ್ತ, ರಾಗಿ, ಹುರುಳಿ ಅಲ್ಲ, ಉಳ್ಳಿಕೆಲ್ಲ ಒಂದ್ ಎರಡ್ ಮೂರು ಎಕರೆ ಇದೆ ಸರ್. ಕಬ್ಬು ಒಂದ್ ಏಳೆಂಟು ಎಕರೆ ಐತೆ. ನೀವ್ ಒಂದ್ಸತಿ ನನಗೆ ಕರೆ ಮಾಡಿದ್ರಿ ಕಾಣುತ್ತಲ್ಲ. ಹೌದು ಸರ್, ಹೌದು, ನಾನೇ ಮಾತಾಡಿದೆ ನಿಮ್ ಹತ್ರ. ಹೌದು ಸರ್, ಹೌದು, ಇದೇ ಅಂಗಡಿ ಜೊತೆ ಮಾತಾಡ. ಹೌದು, ಎಷ್ಟು ವರ್ಷ ನಿಮಗೆ ಈಗ ಚಂದ್ರ ಅವ್ರಿಗೆ? ಸರ್, ನನಗೆ 36 ಆಗುತ್ತೆ. 36? ಮನೇಲಿ ಯಾರೆಲ್ಲ ಇದ್ದೀರಿ? ಅಣ್ಣ, ತಮ್ಮ, ಅಕ್ಕ, ತಂಗಿ, ತಂದೆ, ತಾಯಿ, ಎಲ್ಲರೂ ಕೃಷಿಯಲ್ಲಿ ತೊಡಗಿಸ್ಕೊಳ್ತೀರಾ? ಹೌದು ಸರ್, ಹೌದು, ಎತ್ತುಗಾಡಿ ಎಲ್ಲ. ಎತ್ತುಗಾಡಿ ಎಲ್ಲ ಇದೆ. ಮಂಡ್ಯದಿಂದ ಎಷ್ಟು ದೂರ ಆಗ್ತದೆ ಕೊಪ್ಪಳು? ವಿಶ್ವೇಶ್ವರ, ಇದು ವಿಶಿ ಪರಂಬತ್ತದಲ್ಲ ಸರ್. ಅಲ್ಲಿ ಸರ್, ಶಿವಳ್ಳಿ ಮೇಲ್ಕೋಟೆ ರಸ್ತೆ. ನಿಮಗೆ ನಾಲೆ ಗಿಲೆ ಸೌಲಭ್ಯ, ನೀರಿನ ಸೌಲಭ್ಯ ಎಲ್ಲ ಚೆನ್ನಾಗಿ ಕೊಟ್ಟಿದ್ದಾರಾ? ವಿಶ್ವೇಶ್ವರ ಚಾನಲ್ ಟನಲ್ ಉಂಟಾವೈತೆ ಸರ್, ಒಳಗೆ 180 ಆಳದಲ್ಲಿ ಉಂಟಾವೈತೆ ಸರ್. 3-4 ಕಿಲೋಮೀಟರ್ ನಮ್ಮೂರಲ್ಲಿ ಪಂಪ್ಸೆಟ್ ಮಾಡಿಕೊಂಡಿದ್ವಿ. ಗದ್ದೆಗಳು ಒಂದ್ 5-6 ಕಿಲೋಮೀಟರ್ ಹೋಗ್ಬೇಕು ಸರ್. ಹೋಗುತ್ತಲ್ಲ ಹತ್ತಕ್ಕೆ ಹೋಗ್ಬೇಕು ಸರ್ ಗದ್ದೆ. ಅಂತೂ ವ್ಯವಸ್ಥೆ ಪರವಾಗಿಲ್ಲ ಅಂತ ಆಗ್ತದೆ ಅಲ್ಲ, ಎಲ್ಲ ಕೃಷಿ ಜೀವನ ಚೆನ್ನಾಗಿದೆ ಅಂತ ಆಗುತ್ತಾ? ಹೌದು ಸರ್, ಹೌದು. ಕಬ್ಬು ಎಲ್ಲ ಚೆನ್ನಾಗಿ ಅರಿಲಿಕ್ಕೆ ಎಲ್ಲ ತಗೊಂಡೋಗ್ಲಿಕ್ಕೆ ನಿಮಗೆ ವ್ಯವಸ್ಥೆಗಳೆಲ್ಲ ಚೆನ್ನಾಗಿದೆಯಾ? ಫ್ಯಾಕ್ಟ್ರಿಗಳು ಸರಿಯಾಗಿ ಹೋಗ್ಬಿಟ್ರೆ ಬೇಡಿಕೆ ಜಾಸ್ತಿ ಇರ್ತದೆ. ಬೇಡಿಕೆ ಜಾಸ್ತಿ. ಈಗ ಕಬ್ಬು ಕಟಾವ್ ಆಯ್ತಾ ಅಥವಾ ಆಗ್ಬೇಕಷ್ಟೇ? ಕಟಾವ್ ಆಗ ಅಲ್ಲೇ 6-6 ತಿಂಗಳು. 6 ತಿಂಗಳಿಗೆ ಒಂದ್ಸರ್ತಿ ಕಟಾವ್ ಮಾಡ್ತೀರಾ? ಇಲ್ಲ ಸರ್, 6 ತಿಂಗಳು ಆಗೈತೆ, ಇನ್ನು 6 ತಿಂಗಳು ಬೇಕು. ಇನ್ನು 6 ತಿಂಗಳು ಬೇಕಾಗುತ್ತಲ್ಲ. ಈಗ ಒಂದ್ಸರ್ತಿ ಕಟಾವ್ ಶುರು ಮಾಡಿದ್ರೆ ಎಷ್ಟು ದಿವಸದೊಳಗಡೆ ಮುಗಿಬೇಕದು? ಒಂದು ವಾರದಲ್ಲಿ ಮುಗಿಬೇಕು ಸರ್. ಒಂದು ವಾರದಲ್ಲಿ ಮುಗಿಬೇಕು. ಅಷ್ಟು ಬೇಗ ಅದನ್ನೆಲ್ಲ ತಗೊಂಡೋಗಿ ನಾವು ಕಾರ್ಖಾನೆ ಕೊಟ್ಟು ಸಕ್ಕರೆ ವ್ಯವಸ್ಥೆ ಮಾಡ್ಬೇಕಲ್ವಾ? ಒಂದು ವಾರ. ಲಾಭ ಆಗ್ತದೆ ಚೆನ್ನಾಗಿ? ಚೆನ್ನಾಗಿ ಬೆಳೆದ್ರೆ ಲಾಭ ಇರ್ತದೆ ಸರ್, ರೈಟು ತಕ್ಕ ಸಿಕ್ಬೇಕು ಸರ್. ತಕ್ಕ ಮಟ್ಟಿಗೆ ಸಿಗಬೇಕಲ್ಲ. ಹೌದು. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಚಂದ್ರು ಅವರೇ. 8-0 8-8 2-8 89 08 08 08. ಆಯ್ತು ನೋಡುವ, ನಿಮ್ಮನ್ನ ಸಂಪರ್ಕ ಕಬ್ಬಿನ ವಿಚಾರ ಬಂದಾಗ ಸಂಪರ್ಕ ಮಾಡ್ಲಿಕ್ಕೆ ಆಗುತ್ತ ನೋಡುವ. ಕಬ್ಬದ ಬಗ್ಗೆ ಎಲ್ಲ ಹಾಡು ಕೇಳಿದೀರಾ ನಮ್ಮ ಆಕಾಶವಾಣಿಯಿಂದ? ಕೇಳ್ತಾ ಇರ್ತೀರಾ, ದಿನ ಕೇಳ್ತಾ ಇರ್ತೀರಾ ಆಕಾಶವಾಣಿನ? ಕೇಳ್ತಾ ಇರ್ತೀವಿ ಸರ್, ಕೇಶಮೂರ್ತಿ ಮೈಸೂರು ಆಕಾಶವಾಣಿಯಲ್ಲಿ ಇದ್ದಾಗ ಕಿನ್ನರ ಕೋಲು ಅಂತ ಮಾಡಿದ್ರು ಸರ್. ಇವಾಗ ಸುಬ್ರಹ್ಮಣ್ಯ ಸರ್ ಅವ್ರೆ. ಹೌದು. ಈಗ ಕೊಡಗಿಗೆ ಬಂದಿದ್ದೀರಾ ಚಂದ್ರ ಅವ್ರೆ? ಇಲ್ಲ ಸರ್, ಇಲ್ಲ. ಹೋಗ್ಲಿ, ಕೊಡಗು ಯಾವ್ದಕ್ಕೆ ಪ್ರಸಿದ್ಧಿ ಹಣ್ಣಲ್ಲಿ ಅಂತ ಹೇಳ್ಬಹುದು ನಿಮಗೆ? ಕಿತ್ಲೆ ಹಣ್ಣು ಸರ್. ಕಿತ್ಲೆ ಹಣ್ಣು ತಿಂದಿದ್ದೀರಾ? ಕಿತ್ಲೆ ಹಣ್ಣು ತಿಂತೀವಿ. ಕೊಡಗಿನ ಕಿತ್ಲೆ ಹಣ್ಣು ತಿಂದಿದ್ದೀರಾ? ಕೊಡಗು ಅಂತ ಗೊತ್ತಿಲ್ಲ ಸರ್, ಇತ್ತಗಳ್ಳಿ ಮಾರ್ಕೆಟ್ ಅಲ್ಲಿ ಸಿಗ್ತದೆ. ತುಂಬಾ ದಪ್ಪ ಇರಲ್ಲ, ಸಾಧಾರಣ ದಪ್ಪ ಇರ್ತದೆ, ತುಂಬಾ ರುಚಿ ಇರ್ತದೆ. ತಿಂದ ಮೇಲೂ ಎಷ್ಟೋ ಹೊತ್ತು ಕೈಲಿ ಘಮ ಇರ್ತದೆ ಕೊಡಗಿನ ಕಿತ್ಲೆ ಹಣ್ಣಲ್ಲಿ. ತಿಂದ ಈಚೆ ಬಂದಾಗೆಲ್ಲ ಸವಿರಿ, ಸಿಗ್ತದೆ ಇಲ್ಲಿ. ಚಂದ್ರು ಅವರೆ, ಕರೆಗಾಗಿ ಧನ್ಯವಾದಗಳು. ನಿಮ್ಮ ವಿಚಾರ ಕೇಳಿ ಸಂತೋಷ ಸರ್. ಶಿವರಾತ್ರಿ ಹಬ್ಬದ ಶುಭಾಶಯಗಳು ಸರ್. ಶಿವರಾತ್ರಿ ಹಬ್ಬ ಹೇಗಾಗ್ತಾ ಇದೆ, ಗಮ್ಮತ್ ಆಗ್ತಾ ಇದೆಯಾ ನಿಮ್ಮ ಊರಲ್ಲೆಲ್ಲ? ಇತ್ತಗೆಲ್ಲ ಶಿವರಾತ್ರಿಯಲ್ಲೂ ಸರ್. ನೀವು ಭಾಗವಹಿಸ್ತೀರಾ, ಹೋಗ್ತೀರಾ ಈಗ? ಹೌದು ಸರ್, ವಸ್ತ್ರ ಎಲ್ಲ ಧರಿಸ್ತಾರೆ ಸರ್. ಕೊರೋನಾ ಎಲ್ಲ ಕಮ್ಮಿ ಆಗಿದೆಯಾ ಈಗ? ಅವ್ರವ್ರ ಮನೇಲಿ ಮಾಡ್ತಾರೆ ಸರ್. ಅವ್ರವ್ರ ಮನೇಲಿ ಮಾಡ್ತಾರಲ್ವಾ? ಲಿಂಗ ಧರಿಸ್ತಿರೋರು ವಸ್ತ್ರ ಎಲ್ಲ ಧರಿಸ್ತಾರೆ ಹೊಸ. ಈಗ ಕೊಡಗಲ್ಲಿ ಕಿತ್ಲೆ ಅಂತ ಹೇಳಿದ್ರಿ, ನಿಮ್ ಮಂಡ್ಯ ಯಾವ್ದಕ್ ಪ್ರಸಿದ್ಧಿ ಸರ್? ಮಂಡ್ಯ ಕಬ್ಬಕ್ ಪ್ರಸಿದ್ಧಿ. ಕಬ್ಬಕ್ ಪ್ರಸಿದ್ಧಿನಾ? ಆಯ್ತು, ಕರೆ ಮಾಡ್ತಾ ಇರಿ. ಆಯ್ತು ಸರ್, ನಿಮ್ಗೆ ತಾಂತ್ರಿಕ ವರ್ಗದವ್ರಿಗೆಲ್ಲ ಧನ್ಯವಾದ. ಆಯ್ತು, ಎಲ್ಲರಿಗೂ ಧನ್ಯವಾದಗಳನ್ನ ಸಲ್ಲಿಸಿದಿರಿ, ಸಂತೋಷ ಆಯ್ತು. ಕೆಲವು ಸಂದರ್ಭದಲ್ಲಿ ಭಾಗವಹಿಸ್ತಾ ಇರಿ, ಎಲ್ಲರೂ ಅವಕಾಶ ಕೊಡೋಣ. ಧನ್ಯವಾದಗಳು. ಕೇಳುಗರೆ, ಚಂದ್ರು ಅವರು ಮಂಡ್ಯ ತಾಲೂಕಿನಿಂದ ಕರೆ ಮಾಡಿದ್ದಾರೆ. ಮುಂದೆ ಯಾರೋ ಕರೆ ಮಾಡ್ತಾ ಇದಾರೆ, ಯಾರ್ದು ಕರೆ ಅಂತ ನೋಡೋಣ. ಹಲೋ ಹಲೋ, ಮಾತಾಡಿ ಮಾತಾಡಿ. ಹಲೋ ಸರ್, ನಮಸ್ತೆ, ನಾನು ಸಾಲಿಗ್ರಾಮದಿಂದ ಕುಮಾರೇಗೌಡ ಅಂತ ಸರ್. ಕುಮಾರೇಗೌಡನ? ಹೌದು ಸರ್, ನಾಳೆ ಕೃಷಿ ಕುಟುಂಬದನೇ. ಆದ್ರೆ ಇವಾಗ ನಾನು ಕೃಷಿ ಮಾಡಕ್ ಆಗ್ತಾ ಇಲ್ಲ ನನ್ಗೆ. ಯಾಕೆ? ಹ್ಯಾಂಡಿಕ್ಯಾಪ್ ಸರ್, ನಾನು ಮನೇಲಿ ಇದ್ದೇನೆ. ಎಷ್ಟು ವರ್ಷ ನಿಮ್ಗೆ? ನನ್ಗೆ ಹಾಲಿ 59 ವರ್ಷ ಸರ್. 59 ವರ್ಷ ಆಯ್ತಾ? ಹೌದು, ಕೃಷಿ ಮಾಡ್ತಿದ್ದೆ ಮತ್ತೆ ಬಿಲ್ಡಿಂಗ್ ವರ್ಕ್ ಮಾಡ್ತಿದ್ದೆ. ನನ್ನ ಲೇಷನ್ ಸಾಮಾನ್ಯವಾಗಿ ಕೊಡಗು, ಸಕಲೇಶ್ಪುರ, ಮೂರ್ನಾಡು, ಮಡಿಕೇರಿ, ಜೇರಂಬಾಣಿ ಕಡೆಲ್ಲ ಬಂದಿದ್ದೀನಿ, ಕೆಲಸ ಮಾಡಿದ್ದೀನಿ. ಅದಕ್ಕೆ ನಿಮ್ಗೆ ಆಕಾಶವಾಣಿ ಕೇಳ್ತಾ ಇದ್ದಲ್ಲ, ನಾನು ದಿನನಿತ್ಯ ಕೇಳ್ತೀನಿ ಅಲ್ಲ. ಇದು ಕೃಷಿ ರಂಗ ಬಂದಾಗ ಬಂತು, ಆಕಾಶವಾಣಿಯ ಕೇಳ್ತಾ ಇರ್ತೀನಿ. ಸರಿ, ಕರೆ ಮಾಡದೆ ಸಿಕ್ತು ಸರ್, ಕೇಳಿ ಮಾತಾಡ್ಬೇಕು ಅನ್ನಿಸ್ತು ಮಾತಾಡ್ತೀನಿ. ಖುಷಿ ಆಯ್ತು. ಈಗ ನೀವು ಅಂಗವಿಕಲತೆ ಅಂತ ಹೇಳಿದ್ರಲ್ಲ, ಯಾವಾಗ ಅದಾಗಿದ್ದು ಅಥವಾ ಹುಟ್ಲಾಗ ನಿಂದೆ ಆಗಿತ್ತ? ಇಲ್ಲ ಸರ್, ಇದೆ ಸರ್, ಮಧ್ಯಂತರದಲ್ಲಿ ಆಯ್ತು. ಅದೇ 15 ವರ್ಷದ ಮೇಲಾಯ್ತು ಸರ್. 15 ವರ್ಷದ ಮೇಲಾಯ್ತು. ಮೇಲಾಯ್ತು, ಅದು ಸರಿ ಆಗ್ಲಿಲ್ಲ ಕಾರಣಾಂತರಗಳಿಂದ. ಅದು ಏನೋ ಏನೇನೋ ಆಯ್ತು, ಅದು ಈಗ ಕುಂಠಿತವಾಗೋಯ್ತು ಅದು ನನ್ನ ಕೆಲಸ. ಆದ್ರೂ ಹೆಂಗೋ ಜೀವನ ನಡ್ಕೊಂಡು ಹೋಗ್ತಾ ಇದ್ವಿ. ಜೀವನ ನಡ್ಸ್ಕೊಂಡು ಹೋಗ್ತಾ ಇದ್ದೀರಿ. ಸರ್ಕಾರ ಏನೋ ಒಂಚೂರು ಸಹಾಯ ಮಾಡುತ್ತೆ. ಎಷ್ಟು ಬರ್ತಾ ಇದೆ ಸರ್ಕಾರದಿಂದ? ಅದೇ ಈಗ 800 ರೂಪಾಯಿ ಬರ್ತಿತ್ತು, ಇವಾಗ 800 ರೂಪಾಯಿ ಬರುತ್ತೆ. 45% ಮಾಡ್ಕೊಟ್ಟಿದ್ರು ಫಸ್ಟ್. ಆಗ ಮತ್ತೆ ಪೂರ್ತಿ ಮೆಚ್ಚುಗೆ ಓಡಾಡಕ್ಕೆ ಆಗಲ್ಲ ಸರ್. ಮೈಸೂರಿಗೆ ಕ್ಯಾರಸ್ಪರ್ಟ್ ಹೋಗ್ಬೇಕು. ಓ, ನಿಮಗೆ ಅಲ್ಲಿ ಆಸ್ಪತ್ರೆ ವ್ಯವಸ್ಥೆಗೆಲ್ಲ ಇದಕ್ಕೆ ಹೋಗ್ಬೇಕಾ? ಮೈಸೂರು ಕೆ ಆರ್ ಹಾಸ್ಪಿಟಲ್. ಕೆ ಆರ್ ಹಾಸ್ಪಿಟಲ್, ಗೊತ್ತಾಯ್ತು ಗೊತ್ತಾಯ್ತು. ಅಲ್ಲಿಗೆ ಹೋಗ್ಬೇಕು ಅಂತ ವ್ಯವಸ್ಥೆಗಳಿಗೆ ಕಷ್ಟ ಆಗ್ತಾ ಇದೆ ನಿಮಗೆ. ದುಡ್ಡು ಬೇಕು, ಹಣ ಸಹಾಯ ಬೇಕು, ಮತ್ತೆ ಹೋದ ತಕ್ಷಣ ಆಗಲ್ಲ. ಹೋದ ತಕ್ಷಣ ಆಗಲ್ಲ, ಅದು ಸರಿ. ಅದು ಹಂಗಾಗಿಲ್ಲ, ಅದಕ್ಕೆ ಸುಮ್ನೆ ಬಂದ್ರೆ ಬರ್ಲಿ ಅಂದ್ಬಿಟ್ಟು ಶಾಲೆಗ್ರಾಮದಲ್ಲಿ ಮಾಡ್ತಿದ್ದೆ. ಅದು 600 ರೂಪಾಯಿ ಬರ್ತಿತ್ತು, ಈಗ 800 ರೂಪಾಯಿ 200 ರೂಪಾಯಿ ಜಾಸ್ತಿ ಮಾಡಿದ್ರಲ್ಲ ನಮ್ಮ ಮುಖ್ಯಮಂತ್ರಿ ಅವರು. ಸರಿ ಸರಿ ಸರಿ, ಅದು ಬರ್ತಾ ಇದೆ. ಅದರಲ್ಲಿ ಹೆಂಗ ಜೀವನ ಮಾಡ್ಕೊಂಡು ನಮ್ಮ ತಾಯಿ ನಾನು ಇದ್ದೀವಿ. ಈ ಕಾರ್ಯಕ್ರಮ ನಾನು ಇದ್ದಿದ್ದು 35 ವರ್ಷದಿಂದ ಅಲ್ಲೇ ಇದ್ದಿದ್ದು. ಸರಿ, ಎಷ್ಟು ಜಮೀನೆಲ್ಲ ಇದೆ ಕುಮಾರಿಗೌಡ್ರೆ ನಿಮ್ಗೆ? ಕೇಳ್ತಾ ಇಲ್ಲ. ಹಲೋ, ಹಾ ಹೇಳಿ. ಈಗ 3 ಎಕರೆ ಜಮೀನ್ ಇತ್ತು. ಏನ್ ಜಮೀನ್ ಅದು? ಏನು ಏನ್ ಮಾಡ್ತಾ ಇದೀರ ಅದ್ರಲ್ಲಿ? ಹೊಲ ಜಮೀನು ನೀರಾವರಿ ಇತ್ತಿಲ್ಲ. ಆ ಜಮೀನಿನಲ್ಲಿ ನಾವು ಕೃಷಿ ಮಾಡ್ತಿದ್ದೋ. ಮೊದ್ದೆಲ್ಲ ತರಕಾರಿ ಬೆಳೀತಿದ್ದೋ, ಮತ್ತೆ ಹಿಪ್ಪನೇಳೆ ಬೆಳೀತಿದ್ದೋ, ಮತ್ತೆ ಮಳೆಗಾಲದಲ್ಲಿ ರಾಗಿ ಹುರುಳಿ ತರಕಾರಿಗಳು ಪ್ರತಿಯೊಂದು ಬೆಳೀತಿದ್ದೋ. ನಾನು ಸುಮಾರು ವರ್ಷ ಕೆಲಸ ಮಾಡಿದೆ, ನಾನು ಕೃಷಿ ಕೆಲಸ. ಕಾರಣಾಂತರಗಳಿಂದ ಇವತ್ತು ಇಲ್ಲ ಬಿಡಿ ಅದು. ಈಗ ಅದಕ್ಕೆ ನಿಮ್ಗೆ ಮಾತಾಡ್ಬೇಕು ಅಂತ ಮಾಡಿದ್ನಲ್ಲ, ಕರೆ ಮಾಡಿದ್ನಲ್ಲ, ಅದಕ್ಕೆ ಖುಷಿ ಆಯ್ತು. ನಾವು ಪ್ರಶ್ನೆ ಹೇಳಿದೆ. ಸರಿ, ಈಗ ನಿಮಗೊಂದು ಸುಲಭದ ಪ್ರಶ್ನೆ ಕೇಳ್ತೀನಿ. ಈ ವಿದ್ಯುತ್ ಅಳೆಯಲು ಬಳಸುವ ಉಪಕರಣವನ್ನು ಏನೆಂದು ಕರೆಯುತ್ತಾರೆ ಅಂತ ಹೇಳಬಹುದಾ? ಇಂಗ್ಲಿಷ್ ಅಲ್ಲಿ ಹೇಳಬೇಕು, ಕನ್ನಡದಲ್ಲೂ ಹೇಳಿದ್ರೆ ಪರ. ವಿದ್ಯುತ್ನ ನಾವು ಅಳಿತೀವಲ್ಲ, ನಾವು ಈಗ ವಿದ್ಯುತ್ ಇಷ್ಟು ಅಂತ ಬಳಸಿದ್ರೆ ಅದನ್ನ ಎಷ್ಟೋ ದುಡ್ಡು ಬರುತ್ತೆ, ಅದನ್ನ ಕಟ್ಟಲಿಕ್ಕೆ ಒಂದು ವ್ಯವಸ್ಥೆ ಉಂಟು. ಅದಕ್ಕೊಂದು ಏನೋ ಹೇಳ್ತೀವಿ ಇಂಗ್ಲಿಷ್ ಅಲ್ಲಿ, ಅದು ಹೇಳಬಹುದು ಏನು ಅಂತ? ಅದಕ್ಕೆ ಇನ್ನೊಂದು ಸ್ವಲ್ಪ ಸೇರಿಸಬೇಕು. ಮೀಟ್ರ್, ಕಂಪ್ಯೂಟರ್. ಮೀಟ್ರ್ ಸರಿ ಉಂಟು, ಅದ್ರ ಮುಂದಕ್ಕೆ ಸ್ವಲ್ಪ ಸೇರ್ಬೇಕು. ಮೀಟ್ರ್ ಹೇಳಿದ್ರೆ ಸರಿ ಉಂಟು, ಎಲೆಕ್ಟ್ರೋಮೀಟರ್ ಅಂತ ಹೇಳ್ತಾರೆ ಅದನ್ನ. ಎಲೆಕ್ಟ್ರಾನಿಕ್ ಮೀಟರ್. ಎಲೆಕ್ಟ್ರೋಮೀಟರ್ ಅಂದ್ರೆ ಅದಕ್ಕೆ ಇವೆಲ್ಲ ಈಗ ಕಂಪ್ಯೂಟರ್ ಸಿಸ್ಟಮ್ ಅಲ್ಲೇ ಎಲ್ಲ ಬಿಲ್ ಬರುತ್ತೆ ನಿಮಗೆ. ಹೌದು, ಎಲ್ಲ ಹೊಸ್ತು ಮಾಡಿದ್ದಾರೆ ಕಂಪ್ಯೂಟರ್. ಹೌದು, ತಿಳುವಳಿಕೆ ತಗೊಂಡಿದ್ದೀರಿ, ಆಯ್ತು. ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ. ನಿಮ್ಮ ದೂರವಾಣಿ ಸಂಖ್ಯೆ ಹೇಳಿ ಕುಮಾರಿಗೌಡ್ರೆ. ನನ್ನ ದೂರವಾಣಿ ಸಂಖ್ಯೆ 95 91 0 9 34 34. ಆಯ್ತು, ನಿಮ್ಮ ಕೃಷಿ ಅನುಭವಗಳನ್ನ ಹಂಚಿಕೊಂಡಿದ್ದೀರಿ, ನೋಡೋಣ. ಯಾವತ್ತಾದ್ರೂ ಅನುಕೂಲ ಇದ್ದಾಗ ನಿಮ್ನ ಸಂದರ್ಶಿಸೋಣ. ಕರೆಗಾಗಿ ಧನ್ಯವಾದಗಳು. ನಮಸ್ತೆ. ನಮಸ್ತೆ ಕೇಳುಗರೆ. ಬಹುಶಃ ಸಮಯಾವಕಾಶ ಆಗ್ತಾ ಬರ್ತಾ ಇದೆ, ಹಾಗಾಗಿ ಇವತ್ತಿನ ಕೃಷಿ ಸಿರಿಯಲ್ಲಿಗೆ ಮುಗಿಸ್ತಾ ಇದ್ದೀವಿ. ಹಲವಷ್ಟು ಜನ ಕರೆಯಲಿದ್ರು, ಪಾಪ ಕೆಲವರಿಗೆ ಕರೆ ಸಿಕ್ಕಿಲ್ಲ. ಕೇವಲ 3 ಜನರೊಂದಿಗೆ ಮಾತ್ರ ಮಾತಾಡಲಿಕ್ಕಾಯ್ತು. ಆದರೂ ಪರವಾಗಿಲ್ಲ, ಹಲವಷ್ಟು ವಿಚಾರಗಳನ್ನು ನಮ್ಮೊಂದಿಗೆ ಹಂಚಿಕೊಂಡಿದ್ದೀರಿ. ಇದಕ್ಕಾಗಿ ಎಲ್ಲ ರೈತ ಬಾಂಧವರಿಗೆ ಮತ್ತೊಮ್ಮೆ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ಕೃಷಿ ಸಿರಿ ಕಾರ್ಯಕ್ರಮ ಮುಗಿಸ್ತಾ ಇದ್ದೀವಿ. ಇಲ್ಲಿಗೆ ಇವತ್ತಿನ ನಮ್ಮ ಕಿಸಾನ್ವಾಣಿ ಕಾರ್ಯಕ್ರಮ ಮುಗಿಯುತ್ತದೆ. ಇನ್ನು ನಾಳಿನ ಕಿಸಾನ್ವಾಣಿಯಲ್ಲಿ ಬಿಕೆಬಿ ಭತ್ತದ ತಳಿ ಅಭಿವೃದ್ಧಿ ಹಾಗೂ ಬೇಸಾಯ ಕುರಿತು ಬಡವಂಡ ಬೆಳ್ಳಿಯಪ್ಪ ಮುತ್ತಪ್ಪ ಅವರೊಡನೆ ಸಂದರ್ಶನವಿದೆ. ಮತ್ತೆ ನಾಳೆ ಭೇಟಿಯಾಗೋಣ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಭಾರತ ಸರ್ಕಾರದ ಕೃಷಿ ಮತ್ತು ರೈತ ಕಲ್ಯಾಣ ಮಂತ್ರಾಲಯದ ಪ್ರಾಯೋಜಿತ ಕಾರ್ಯಕ್ರಮ ಕಿಸಾನ್ ವಾಣಿ ಪ್ರಸಾರವಾಯಿತು. ಮಡಿಕೇರಿ ತಾಲೂಕು ಬೆಟ್ಟತೂರು ಗ್ರಾಮದಲ್ಲಿ ನಾಳೆ ಬುಧವಾರ ಅಪರಾಹ್ನ ಶ್ರೀ ಮಹಾವಿಷ್ಣು ಹಾಗೂ ಸುಬ್ರಹ್ಮಣ್ಯ ತೆರೆ, 3ರಂದು ಗುರುವಾರ ಬೆಳಿಗ್ಗೆ ಅಜ್ಜಪ್ಪ ತೆರೆ ನಡೆಯಲಿದೆ. ಊರು ನಾಡಿನ ಭಗವದ್ ಭಕ್ತರೆಲ್ಲ ಪಾಲ್ಗೊಂಡು ದೇವರ ಕೃಪೆಗೆ ಪಾತ್ರರಾಗುವಂತೆ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ಕೋರಿದ್ದಾರೆ. Breathe like a lion. Crouch like a tiger. Show the world the real man in you. Be the Toyota, the undisputed leader. Toyota Fortuner Legender. Booking agi bhetikudi. Palace Toyota. Near Kaveri Hall. CV Shankar Road. Madikeri. Call 7022671919. ಎಲ್ಇಡಿ, ರೆಫ್ರಿಜರೇಟರ್, ವಾಷಿಂಗ್ ಮಷೀನ್, ಕುಕ್ಕರ್, ಗ್ರೈಂಡರ್, ಗ್ಯಾಸ್ ಸ್ಟೌವ್ ಇನ್ನಿತರ ಎಲ್ಲ ಗೃಹೋಪಯೋಗಿ ವಸ್ತುಗಳ ಅತಿ ದೊಡ್ಡ ಸಂಗ್ರಹದೊಂದಿಗೆ ವಿರಾಜಪೇಟೆಯಲ್ಲಿ ಶುಭಾರಂಭಗೊಂಡಿದೆ. ಅತಿ ವಿಶಾಲವಾದ ಮಳಿಗೆ ಪೋತಾಸ್ ಅಂಡ್ ಆಪಾಸ್ ಎಲೆಕ್ಟ್ರಾನಿಕ್ಸ್, APJ ಅಬ್ದುಲ್ ಕಲಾಂ ರೋಡ್, ವಿರಾಜಪೇಟೆ. ವಿರಾಜಪೇಟೆಯ ಅವಿನಾಶ್ ಸ್ಟೋರ್ನಲ್ಲಿ ಫಾಸ್ಟ್ ಟ್ರ್ಯಾಕ್ ವಾಚ್ಗಳ ಮೇಲೆ ಅಪ್ ಟು 20% ಡಿಸ್ಕೌಂಟ್. ಟೈಟಾನ್ ಟೈಮೆಕ್ಸ್ ವಾಚ್ಗಳ ಲೇಟೆಸ್ಟ್ ಕಲೆಕ್ಷನ್ಸ್, ಹೀರೋ ಬೈಸಿಕಲ್ಗಳ ಎಕ್ಸ್ಚೇಂಜ್ ಆಫರ್, ಫ್ರಿಡ್ಜ್ ವಾಷಿಂಗ್ ಮಷಿನ್, ಎಲ್ಇಡಿ ಟಿವಿಗಳ ಆಕರ್ಷಕ ಎಕ್ಸ್ಚೇಂಜ್ ಆಫರ್, ಬಜಾಜ್ ಫೈನಾನ್ಸ್ ಮುಖಾಂತರ 0% ಇಂಟ್ರೆಸ್ಟ್ ನಲ್ಲಿ ಇಎಂಐ ಸೌಲಭ್ಯ. ಅವಿನಾಶ್ ಸ್ಟೋರ್, ವಿರಾಜಪೇಟೆ. ಮೈಸೂರಿನಲ್ಲಿ ಹೊಸ ಕಾನ್ಸೆಪ್ಟ್ ನೊಂದಿಗೆ ಶುಭಾರಂಭಗೊಂಡಿದೆ ಕಸಾರಿಯಾ ಇಟರ್ನಿಟಿ ಅಂಡ್ ಹಿಂಡ್ವೇರ್ ನ ಎಕ್ಸ್ಕ್ಲೂಸಿವ್ ಶೋರೂಮ್. ಕಾಂಟ್ಯಾಕ್ಟ್ ಶ್ರೀ ಮನೋಜ್ ಓಮ್ ಸಿರಾಮಿಕ್ಸ್ ಪ್ರೈವೇಟ್ ಲಿಮಿಟೆಡ್, ರಿಂಗ್ ರೋಡ್, ಬೋಗಾದಿ, ಮೈಸೂರ್. ಕಾಲ್ ಉತ್ತಪ್ಪ ಬಿಪಿ 8904885434. ಮಡಿಕೇರಿ ಸಮೀಪದ ಕಡಗದಾಳು ಗ್ರಾಮದಲ್ಲಿರುವ ಪ್ರಕೃತಿ ನಿರ್ಮಿತ ಪುರಾತನ ಗುಹಾ ದೇವಾಲಯವಾದ ಶ್ರೀ ಬೊಟ್ಲಪೇಶ್ವರ ದೇವಾಲಯದಲ್ಲಿ ಮಹಾಶಿವರಾತ್ರಿ ಪ್ರಯುಕ್ತ ಇಂದು ರಾತ್ರಿ ವಾರ್ಷಿಕ ಮಹಾಪೂಜೆ, ಇಂದು ರಾತ್ರಿ ಜಾಗರಣೆ, ಎಳನೀರು ಅಭಿಷೇಕ, ಮಹಾಪೂಜೆ, ನಾಳೆ ಬುಧವಾರ ಹಗರು ಮಹಾಪೂಜೆ, ಮಹಾಮಂಗಳಾರತಿ, ತೀರ್ಥ ಪ್ರಸಾದ ವಿತರಣೆ ಹಾಗೂ ಅನ್ನ ಸಂತರ್ಪಣೆ ನಡೆಯಲಿದೆ. ನಾಳಿನ ಸರ್ವ ಭಕ್ತರಿಗೂ ಸ್ವಾಗತ ಕೋರುತ್ತಿದ್ದಾರೆ ಶ್ರೀ ಬೊಟ್ಲಪ್ಪ ಯುವ ಸಂಘ, ಕಡಗದಾಳು. ಸುಂಟಿಕೊಪ್ಪ ಹೋಬಳಿ 7ನೇ ಹೊಸಕೋಟೆಯ ಮೆಟ್ನಳ್ಳದ ಹರ್ಷಿತ್ ಪೂಜಾರಿ ಹರ್ಷಿತಾ ದಂಪತಿಯ ಮಗ ಚಿನ್ಮಯ್ನ 5ನೇ ವರ್ಷದ ಹುಟ್ಟುಹಬ್ಬ ಇಂದು. ಚಿನ್ಮಯ್ಗೆ ಶುಭ ಕೋರುವವರು ಅಪ್ಪ ಅಮ್ಮ, ಅಜ್ಜಿ ಗಿರಿಜಾ, ಕೆದಮಳ್ಳೂರು ಗ್ರಾಮದ ಅಜ್ಜ ಅಜ್ಜಿ ಶಿವಪ್ಪ ಪೂಜಾರಿ ಯಶೋಧ, ಮಾವ ಜೀವನ್ ಪೂಜಾರಿ, ಅತ್ತೆ ನಿತ್ಯಶ್ರೀ ಹಾಗೂ ಬಂಧು ಮಿತ್ರರು. ಚಿನ್ಮಯ್, ಹ್ಯಾಪಿ ಬರ್ಡೇ. ರೀ, ನಮ್ ಮಗಳ ಮದ್ವೆ ಇಷ್ಟೊಂದು ಕಲರ್ಫುಲ್ ಆಗಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ಅವರಿಗೆ ಹೇಳಬೇಕು. ಹೌದು, ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ನಲ್ಲಿ ಖರೀದಿಸಿದ ಮದುವೆ ಬಟ್ಟೆಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇರುವಂತ ಬಟ್ಟೆಗಳ ಸೆಲೆಕ್ಷನ್, ಕ್ವಾಲಿಟಿಯಲ್ಲಾಗ್ಲಿ ಬೆಲೆಯಲ್ಲಾಗ್ಲಿ ದ ಬೆಸ್ಟ್. ಹ್ಯಾಪಿ ವೆಡ್ಡಿಂಗ್, ಆಲ್ವೇಸ್ ಬಿ ಹ್ಯಾಪಿ, ಮಟ್ಟನೂರ್ ಮತ್ತು ಕಲ್ಲಾಚಿ. ಇದೀಗ ಮಡಿಕೇರಿ ನಗರದ ಚಿಕ್ ಕಾಂಪ್ಲೆಕ್ಸ್ ನಲ್ಲಿ ನೀಲ್ ಕಿಚನ್ ವೆಜ್ ಅಂಡ್ ನಾನ್ ವೆಜ್ ಫ್ಯಾಮಿಲಿ ರೆಸ್ಟೋರೆಂಟ್ ಆರಂಭ. ಬಾಳೆ ಎಲೆ ಊಟ, ದಮ್ ಬಿರಿಯಾನಿ, ಮಟನ್ ಲೆಗ್ ಸೂಪ್, ನಾರ್ತ್, ಚೈನೀಸ್, ಸೌತ್ ಇಂಡಿಯನ್ ಅಲ್ಲದೆ ಬಾಯಲ್ಲಿ ನೀರೂರಿಸುವ ಗರಿ ಗರಿ ವೆಜ್ ಅಂಡ್ ನಾನ್ ವೆಜ್ ದೋಸೆಗಳು ನಿಮ್ಮ ಕೈಗೆಟುಕುವ ದರದಲ್ಲಿ. ಭೇಟಿ ನೀಡಿ ನೀಲ್ ಕಿಚನ್, ಚಿಕ್ ಕಾಂಪ್ಲೆಕ್ಸ್, ಮಡಿಕೇರಿ. ಕೊಡಗಿನಾದ್ಯಂತ ನಿಮ್ಮ ಯಾವುದೇ ಉದ್ದೇಶದ ಮಣ್ಣಿನ ಕೆಲಸಗಳಿಗಾಗಿ ಅತ್ಯಾಧುನಿಕ ಜೆಸಿಬಿ ಮತ್ತು ವಿವಿಧ ಮಾದರಿಯ ಹಿಟಾಚಿಗಳಿಗಾಗಿ ಸಂಪರ್ಕಿಸಿ ಕಮಟೆ ಈಶ್ವರ ಅರ್ಥ್ ಮೂವರ್ಸ್ ಮಾಯಮುಡಿ. ಕಾಲ್ ಆಪಟಿರಾಯಪ್ಪ 9611870813. ರೀ, ನಮ್ ಮಗಳ ಮದ್ವೆ ಇಷ್ಟೊಂದು ಕಲರ್ಫುಲ್ ಆಗಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ಅವರಿಗೆ ಹೇಳಬೇಕು. ಹೌದು, ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ನಲ್ಲಿ ಖರೀದಿಸಿದ ಮದುವೆ ಬಟ್ಟೆಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇರುವಂತಹ ಬಟ್ಟೆಗಳ ಸೆಲೆಕ್ಷನ್, ಕ್ವಾಲಿಟಿಯಲ್ಲಾಗ್ಲಿ ಬೆಲೆಯಲ್ಲಾಗ್ಲಿ ದ ಬೆಸ್ಟ್. ಹ್ಯಾಪಿ ವೆಡ್ಡಿಂಗ್, ಆಲ್ವೇಸ್ ಬಿ ಹ್ಯಾಪಿ, ಮಟ್ಟನೂರ್ ಮತ್ತು ಕಲ್ಲಾಚಿ. ಕರ್ನಾಟಕದ್ಯಂತ ಹಲವು ಶಾಖೆಗಳನ್ನು ಹೊಂದಿರುವ ಸಮರ್ಥ ನಿಧಿ ಶಾಖೆ ಮಡಿಕೇರಿಯಲ್ಲಿ ಆರಂಭಗೊಂಡಿದೆ. ಸಣ್ಣ ಮಧ್ಯಮ ವ್ಯವಹಾರಗಳಿಗೆ ಸಾಲ, ವಾಹನ ಸಾಲ, ಇನ್ನಿತರ ಸಾಲ ಸೌಲಭ್ಯ, ಪಿಗ್ಮಿ ಆರ್ಡಿ ಸೇವೆಯೂ ಲಭ್ಯ. ಸಂಪರ್ಕಿಸಿ ಸಮರ್ಥ ನಿಧಿ ಲಿಮಿಟೆಡ್, ಶೆಣೈ ಕಾಂಪ್ಲೆಕ್ಸ್, ಗಣಪತಿ ಸ್ಟ್ರೀಟ್, ಮಡಿಕೇರಿ. ಕಾಲ್ 9448285131. ಶ್ರೀ ಕಾವೇರಮ್ಮ ಕೊಡವ ಪಿಂಜ ಅಮ್ಮ ಕೊಡವ ಚಾರಿಟೇಬಲ್ ಟ್ರಸ್ಟ್ ಮಡಿಕೇರಿ. ಇದಂಡ ಆದನೆಲ್ ಕಾಲೋದಿನ ನರ್ತಿಯಂಡು ಬಂದ ನತ ಪೂಜಾ ಕಾರ್ಯತ್ನ ಈ ಕುರಿ ಮಾರ್ಚ್ 4 ಬೊಳ್ಳಿಯಾಚೆ ಪಲಕ 7 ಭಾಗಮಂಡಲ ಶ್ರೀ ಬಗಂಡೇಶ್ವರ ದೇವಸ್ಥಾನ ಎದಿಕೆ ಉಳ್ಳ ಟ್ರಸ್ಟ್ ರ ಜಾಗತ್ ನಡ್ತುವ. ಗಣಪತಿ ಹೋಮ, ಸತ್ಯನಾರಾಯಣ ಪೂಜೆ, ಚಂಡಿಕಾ ಹೋಮ ಪಿಂಜ ಬಗಂಡೇಶ್ವರ ದೇವಸ್ಥಾನ ಶತರುದ್ರಾಭಿಷೇಕ ಮಂತ್ರ ಪಠಣ ನಡ್ಪ. ನಾಡ್ರ ಭಕ್ತಾದಿಯಲ್ಲ ಬಂತು ಲೋಕ ಕಲ್ಯಾಣ ಪೂಜಾ ಕಾರ್ಯತ್ಲ ಕೂಡಿತು ದೇವಡ ತೀರ್ಥ ಪ್ರಸಾದ ಪಡೆದೋಣದು ಟ್ರಸ್ಟ್ ರ ಆಡಳಿತ ಮಂಡಳಿಕಾರ ಕಟ್ಟಿತು. ವಿರಾಜಪೇಟೆಯ ಪೀಟರ್ ಇಂಗ್ಲೆಂಡ್ ಶೋರೂಮ್ ನಲ್ಲಿ ನಿಮಗೆ ನಂಬಲಾಗದ ಆಫರ್. 5,000 ಶಾಪಿಂಗ್ ಮಾಡುವಾಗ 2,000 ಶಾಪಿಂಗ್ ಫ್ರೀ, 8,000 3,000 ಶಾಪಿಂಗ್ ಫ್ರೀ, 12,000 5,000 ಶಾಪಿಂಗ್ ಫ್ರೀ. ಪೀಟರ್ ಇಂಗ್ಲೆಂಡ್ ಶೋರೂಮ್, ಮೂರ್ನಾಡ್ ರೋಡ್ ಜಂಕ್ಷನ್, ವಿರಾಜಪೇಟೆ. ರೀ, ನಮ್ ಮಗಳ ಮದ್ವೆ ಇಷ್ಟೊಂದು ಕಲರ್ಫುಲ್ ಆಗಿದ್ದಕ್ಕೆ ಸ್ಪೆಷಲ್ ಥ್ಯಾಂಕ್ಸ್ ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ಅವರಿಗೆ ಹೇಳಬೇಕು. ಹೌದು, ಮಟ್ಟನೂರಿನ ಹ್ಯಾಪಿ ವೆಡ್ಡಿಂಗ್ ಶಾಪ್ ನಲ್ಲಿ ಖರೀದಿಸಿದ ಮದುವೆ ಬಟ್ಟೆಗಳು ಮಕ್ಕಳಿಂದ ಹಿಡಿದು ದೊಡ್ಡವರಿಗೆ ಇರುವಂತಹ ಬಟ್ಟೆಗಳ ಸೆಲೆಕ್ಷನ್, ಕ್ವಾಲಿಟಿಯಲ್ಲಾಗ್ಲಿ ಬೆಲೆಯಲ್ಲಾಗ್ಲಿ ದ ಬೆಸ್ಟ್. ಹ್ಯಾಪಿ ವೆಡ್ಡಿಂಗ್, ಆಲ್ವೇಸ್ ಬಿ ಹ್ಯಾಪಿ, ಮಟ್ಟನೂರ್ ಮತ್ತು ಕಲ್ಲಾಚಿ. ಇದೀಗ ಸದಸ್ಯರಿಗೆ ಚಿನ್ನಾಭರಣ ಸಾಲಗಳು ಅತಿ ಕಡಿಮೆ ಬಡ್ಡಿ ದರದಲ್ಲಿ. 1,000 ಸಾಲದ ಮೇಲೆ ತಿಂಗಳಿಗೆ ಕೇವಲ 8 ಬಡ್ಡಿ. ಪ್ರತಿ ಗ್ರಾಮ್ಗೆ ಗರಿಷ್ಠ 4,000 ಸೇವಾ ಶುಲ್ಕ ರಹಿತ ಸಾಲ ಲಭ್ಯ. ಭೇಟಿ ಕೊಡಿ ಶ್ರೀ ಸರಸ್ವತಿ ಕ್ರೆಡಿಟ್ ಸೌಹಾರ್ದ ಸಹಕಾರಿ ನಿಯಮಿತದ ವಿರಾಜಪೇಟೆ ಬೆಂಗಳೂರು ಹಾಗೂ ದಕ್ಷಿಣ ಕನ್ನಡ ಜಿಲ್ಲೆಯ ಎಲ್ಲಾ ಶಾಖೆಗಳನ್ನು. ಹೊಸೂರು ಬೆಟಗೇರಿ ಕಳತ್ಮಾಡು ಗ್ರಾಮ ಶ್ರೀ ಮಹಾದೇವರ ದೇವಸ್ಥಾನದ ವಾರ್ಷಿಕ ಉತ್ಸವ ಆರಂಭಗೊಂಡಿದ್ದು ಮಾರ್ಚ್ 3 ಬಿಳಿಗೇರಿ ಗ್ರಾಮ ಶ್ರೀ ಉದಯಕುಮಾರ ತಂತ್ರಿಗಳ ನೇತೃತ್ವದಲ್ಲಿ ನಡೆಯಲಿದೆ. ಇಂದು ಬೆಳಿಗ್ಗೆ 9:30 ಕಲಶ ಸ್ಥಾಪನೆ, ಶಿವರಾತ್ರಿ ಪ್ರಯುಕ್ತ ರುದ್ರ ಪಾರಾಯಣ, ಸಂಜೆ 5 9 ಸುತ್ತು ದೇವರ ಬಲಿ, ವಸಂತ ಪೂಜೆ, ಮಹಾಪೂಜೆ ನಡೆಯಲಿದೆ. ಪ್ರತಿದಿನ ಅನ್ನದಾನವಿದೆ, ಭಕ್ತಾದಿಗಳೆಲ್ಲ ಪಾಲ್ಗೊಳ್ಳುವಂತೆ ದೇವಾಲಯದ ಆಡಳಿತ ಮಂಡಳಿ ಕೋರಿದೆ. ಡ್ಯಾಡ್, ನೆಕ್ಸ್ಟ್ ವೀಕ್ ಮದ್ವೆ, ಸ್ಯಾರಿ ತಗೊಳ್ಳೋಕೆ ಬೆಂಗಳೂರು ಅಥವಾ ಕಂಚಿಗೆ ಹೋಗೋಣವಾ? ಅಲ್ಲಿಗೆಲ್ಲ ಯಾಕೆ, ನಮ್ಮ ಹಾಸನದಲ್ಲಿ ಹೊಸದಾಗಿ ಶುಭಾರಂಭಗೊಂಡಿದೆ ರತ್ನಂ ಸಿಲ್ಕ್ಸ್. ಅಲ್ಲಿ ಅವರ ನೇಯ್ಗೆಯಲ್ಲೇ ತಯಾರಿಸಿದಂತಹ ಕಾಂಚೀವರಂ, ಬನಾರಸಿ, ಮೈಸೂರು ಸಿಲ್ಕ್ಸ್ ಫ್ಯಾನ್ಸಿ ಸ್ಯಾರೀಸ್ ನ ಹೊಚ್ಚ ಹೊಸ ಡಿಸೈನ್ಸ್ ಇದೆ, ಎಲ್ಲ ಹೋಲ್ಸೇಲ್ ರೇಟ್ ನಲ್ಲೇ ಕೊಡ್ತಾರೆ. ರತ್ನಂ ಸಿಲ್ಕ್ಸ್, ನಿಯರ್ NCC ಆಫೀಸ್, RC ರೋಡ್, ಹಾಸನ. ಮೈತಾರಿ ಗ್ರಾಮದ ಶ್ರೀ ಮಂದತಮ್ಮೆ ಚಾಮುಂಡಿ ಭದ್ರಕಾಳಿ ದೇವಸ್ಥಾನದಲ್ಲಿ ಇಂದು ಮಹಾಶಿವರಾತ್ರಿ ಪ್ರಯುಕ್ತ ವಶಂಪ್ರತಿ ನಡೆಸುವ ದೀಪಾರಾಧನೆಯನ್ನು ಏರ್ಪಡಿಸಲಾಗಿದೆ. ಇಂದು ಸಂಜೆ 7 ಗಂಟೆಗೆ ಭಕ್ತಾದಿಗಳಿಂದ ಕುಂಕುಮಾರ್ಚನೆ ಪೂಜೆ, 8 ಗಂಟೆಗೆ ಮಹಾಪೂಜೆ, 8:30 ದೀಪಾರಾಧನೆ, ನಂತರ ಅನ್ನಸಂತರ್ಪಣೆ. ಊರಿನ ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ದೇವರ ತೀರ್ಥ ಪ್ರಸಾದ ಪಡೆದುಕೊಳ್ಳಬೇಕಾಗಿ ತಕ್ಕ ಮುಖ್ಯಸ್ಥರು ಹಾಗೂ ಆಡಳಿತ ಮಂಡಳಿಯವರು ವಿನಂತಿಸಿಕೊಂಡಿದ್ದಾರೆ. ಹೆಲೋ ಕಿಡ್ಸ್, ವಿರಾಜಪೇಟೆ ಶಾಖೆ. ನಮ್ಮಲ್ಲಿ ಡೇ ಕೇರ್, ಪ್ಲೇ ಗ್ರೂಪ್, ನರ್ಸರಿ, ಎಲ್ಕೆಜಿ ಹಾಗೂ ಯುಕೆಜಿ ತರಗತಿಗಳಿಗೆ 2022-23 ಸಾಲಿಗೆ ಅಡ್ಮಿಷನ್ಸ್ ಆರಂಭಗೊಂಡಿದೆ. ಸಂಪರ್ಕಿಸಿ ಹೆಲೋ ಕಿಡ್ಸ್ ನಿಯರ್ ಕೊಡವ ಸಮಾಜ, ವಿರಾಜಪೇಟೆ. ಕಾಲ್ 9972654265. ಫರ್ನಿಚರ್ ತಗೊಳ್ಳಕ್ಕೆ ಇರಿಟಿಯ ಸುನಿತಾ ಫರ್ನಿಚರ್ ಗೆ ತಾನೇ ಹೋಗೋದು? ಹೌದು, ಅಲ್ಲಿಗೆನೆ ಹೋಗೋಣ. ಅತಿ ವಿಶಾಲವಾದ ಶೋರೂಮ್, ಬಿಕ್ಕದಷ್ಟು ಸೆಲೆಕ್ಷನ್, ಅತಿ ನೂತನ ಡಿಸೈನ್ಸ್, ಅಚ್ಚರಿ ಮೂಡಿಸೋ ಅತಿ ಕಡಿಮೆ ಬೆಲೆ. ಅಲ್ಲದೆ ಕರ್ನಾಟಕದಾದ್ಯಂತ ಫ್ರೀ ಹೋಮ್ ಡೆಲಿವರಿ ಕೂಡ ಕೊಡ್ತಾರೆ. ನಿಮ್ಮ ಸುಂದರ ಮನೆಗೆ ಅತಿ ನೂತನ ಡಿಸೈನ್ಸ್ ನ ಫರ್ನಿಚರ್ ಗಳಿಗಾಗಿ ಸುನಿತಾ ಫರ್ನಿಚರ್, ಉಳಿಯಿಲ್ ಇರಿಟಿ. ಇದುವರೆಗೆ ಜಾಹೀರಾತು ಪ್ರಸಾರವಾಯಿತು. ಈಗ ನಿಧನ ವಾರ್ತೆ. ಚಟ್ಟಿಮನೆ ಸಿಂಗತ್ತೂರು ಗ್ರಾಮದ ಕುದುಪಜೆ ದಿವಂಗತ ಅಯ್ಯಪ್ಪನವರ ಧರ್ಮಪತ್ನಿ ಮುತ್ತಮ್ಮ 90 ವರ್ಷ ಪ್ರಾಯದಲ್ಲಿ ಇಂದು ನಿಧನರಾಗಿದ್ದಾರೆ. ಇವರ ತವರು ಮನೆ ಅಮ್ಮವ್ವನ. ಇವರ ಅಂತ್ಯಕ್ರಿಯೆ ನಾಳೆ ಮಧ್ಯಾಹ್ನ 2 ಗಂಟೆಯೊಳಗೆ ಸ್ವಗ್ರಾಮದಲ್ಲಿ ನಡೆಯಲಿದೆ. ನಿಧನ ವಾರ್ತೆ ಕೇಳಿದಿರಿ. ನಮ್ಮ ಮುಂದಿನ ಕಾರ್ಯಕ್ರಮ ಇದೀಗ. ಆಕಾಶವಾಣಿ ಮಡಿಕೇರಿ ಸುದ್ದಿ ಸಮಾಚಾರ. ಕ್ವಿಕರ್ ಬಜಾರ್. ಕ್ವಿಕ ಬಜಾರ್ ನಲ್ಲಿ 1,000 ರೂಪಾಯಿಯಂತೆ 12 ಇಎಂಐ ಪಾವತಿಸಿ 14,000 ರೂಪಾಯಿ ಮೌಲ್ಯದ ವಸ್ತುಗಳನ್ನು ನಿಮ್ಮದಾಗಿಸಿ. ಕಂಡೀಷನ್ ಸಪ್ಲೈ. ಸಂಪರ್ಕಿಸಿ ಕ್ವಿಕರ್ ಬಜಾರ್, ಅಪೋಸಿಟ್ ಸೆಂಟ್ರಲ್ ಬ್ಯಾಂಕ್, ಕೊಯ್ನೂರ್ ರೋಡ್, ಮಡಿಕೇರಿ, ಮತ್ತು ಅಪೋಸಿಟ್ ಡಿಸಿಸಿ ಬ್ಯಾಂಕ್, ನಾಪೋಕ್ಲು. ಕಾಲ್ 9900027009. ಸುದ್ದಿ ಸಮಾಚಾರ ಓದಿಯಂಡುಳ್ಳ ಬಟ್ಟಿರ ಪುಷ್ಪ ರಾಜಪ್ಪ. ಸೋಮವಾರಪೇಟೆ ತಾಲೂಕು ಕೊಡ್ಲಿಪೇಟೆಯಲ್ಲುಳ್ಳ ಪ್ರಾಥಮಿಕ ಕೃಷಿ ಪತ್ತಿನ ಸಹಕಾರ ಸಂಘದ ಶತಮಾನೋತ್ಸವ ಸಮಾರಂಭದನ್ನ ಉದ್ಘಾಟನೆ ಮಾಡಿದ ತಕ್ಕಪುರಂದ ರಾಜ್ಯ ಸಹಕಾರ ಮಂತ್ರಿ ಎಸ್ಟಿ ಸೋಮಶೇಖರ್, ಸಹಕಾರ ಸಂಘ ರೈತಂಗಡ ಬೆನ್ನು ಮೂಳೆರನಿಕೆ ಕಷ್ಟತುಳ್ಳ ಕೃಷಿಕಂಕು ಸಮಯಕ್ಕೆ ಸರಿಯಾಯಿತು ಸಾಲ ಅವಶ್ಯ ಸಹಕಾರ ಕೊಡ್ಕೊಂಡು ಅನ್ನನೆ ಸಾಲಕಾರ ಕಾಲಮಿತಿಲು ಅನ್ನ ಕಟ್ಟುವನಿಕೆ ಅಂಡು ಅಣ್ಣುಚಿ. ಗ್ರೇಟರ್ ರಾಜಸೀಟ್ ಪೆದತ್ ಪ್ರವಾಸೋದ್ಯಮ ತೋಟಗಾರಿಕೆ ಪಿಂಜ ಜಿಲ್ಲಾಡಳಿತ ತ್ರಾದನೆಯಲ್ಲೂ ನಡೆದನುಳ್ಳ ಅಭಿವೃದ್ಧಿ ಕಾಮಗಾರಿ ನಿಂದು ಪೋಯ್ತು. ಜಿಲ್ಲೆರ ಕಿರೀಟ ಮಡಿಕೇರಿ ನಗರತ್ರ ಛಾಯಿ ಭೋಜತ್ರ ರಾಜಸೀಟ್ ಉದ್ಯಾನ ಪ್ರವಾಸಿಯಳ ಕುಶಿರ ಜಾಗ. ಇಲ್ಲಿ ಮಾಡಂಡ್ಯ ಅವಶ್ಯ ಕೆಲಸ ಕಾರ್ಬಾರ್ನ ಅಪಚಕ್ ಬೆರೆಯ ಮಾಡಣೊಂದು ಶಾಸಕ ಅಪ್ಪಚ್ಚು ರಂಜನ್ ಅಣ್ಣಿತು. ಭಾಗಮಂಡಲ ಬಗಂಡೇಶ್ವರ ತಲಕಾವೇರಿ ಕೂಡನಿಕೆ ಜಿಲ್ಲೆಯರ ಎಲ್ಲಾ ಭಾಗತ್ ಕಾಲೋದಿರನಿಕೆ ಮಹಾಶಿವರಾತ್ರಿನ ಶ್ರದ್ಧಾಭಕ್ತಿಲು ಕೈಚಂಡುಳ್ಳ ವರದಿಯಾಯಿತು. ಒಲಂಪಿಯನ್ ಪದ್ಮಶ್ರೀ ಪ್ರಶಸ್ತಿ ಪಡೆದ ಜಿಲ್ಲೆರ ಕೋಳಿಪಟ್ಟ ಹಾಕಿ ಕಳಿಕಾರ ಮೊಳ್ಳೆರ ಪಿ ಗಣೇಶ ಹೆಂಗಳ ರಾಜ್ಯ ಹಾಕಿ ಅಸೋಸಿಯೇಷನ್ ರ ಆದನೆಯಲ್ಲಿ ಕೈಂಜ ತಿಂಗ 27 ಬೆಂಗಳೂರರ ಹಾಕಿ ಕ್ಲಬ್ ಸನ್ಮಾನ ಮಾಡಿತು. ಜಿಲ್ಲಾ ಸೈನಿಕ ಕಲ್ಯಾಣ ಪಿಂಜ ಪುನರ್ವಸತಿ ಇಲಾಖೆರ ಪ್ರಭಾರ ಜಂಟಿ ನಿರ್ದೇಶಕಂಗ ಮಡಿಕೇರಿ ತಂಗಡ ಕಚೇರಿಲು ತಿಂಗತ್ರ ಆದ್ಯ ಪಿಂಜ 3 ವಾರತ್ರ ಬುಳ್ಳಿಯಾಚೆ ಚೆನ್ನಿಯಾಚೆ ದಂಡು ಪಿಂಜ 4 ವಾರತ್ರ ಬ್ಯಾಳಾಚೆ ಬುಳ್ಳಿಯಾಚೆ ಕೆಲಸತ್ರ ನೆರೆತ ಕಚೇರಿಲು ಲಭ್ಯ ಉಂಡು ಎಂದು ಇಲಾಖೆರ ಪ್ರಕಟಣೆ ಅರಿಚಿಟ್ಟಿತು. ಇಡೀ ರಾಜ್ಯತೆ ಆದ್ಯತೆ ಶುರುವಾನ ಕೂಡಿಗೆ ಸರ್ಕಾರಿ ಕ್ರೀಡಾ ಸ್ಕೂಲ್ಗೆ ಮಡಿಕೇರಿ ಕ್ಷೇತ್ರದ ಶಾಸಕ ಮಂಡೆಪಂಡ ಅಪ್ಪಚುರಂಜನ್ ಖುದ್ದು ಪೋಯ್ತು ಪರಿಶೀಲನೆ ಮಾಡಿತು. 25 ಕಾಲ ತಿಂಜ ಚುಣ್ಣ ಕಾಂಗತ ಗೋಡೆ 4 ಕೋಟಿ ರೂಪಾಯಿ ಕಣಕಲು ಮಾಡನ ಟರ್ಫ್ ಪರಂಬರ ವ್ಯವಸ್ಥೆ ಮಕ್ಕ ಪಾಠಕೋಪ ಉಳಿವ ಕೊಠಡಿ ಕಳಿಕಾರಕ್ಕೆ ಸರ್ಕಾರತ್ರ ನೇಮ ಪೊಲೆ ಕೊಡ್ಕೊಂಡೇ ಊಣು ತೀನಿರ ಮೀದ ಮಾಹಿತಿ ಎಡ್ತಂಡತ್ತು. ಅನ್ನನೆ ಮಕ್ಕಳುಂಡು ಚೆರಿಯ ಪುಕಾರ್ ಬಾತೆಂಗು ಅಧಿಕಾರಿಡ ಮೈದ ಕ್ರಮ ಅಡ್ತಂಡಿಯಪ್ಪ ಅಂದು ಎಚ್ಚರಿಕೆ ಕೊಡ್ತಿತ್ತು. ಇಂದಿಂಜ ಜಾರಿಗೆ ಬಪ್ಪನಿಕೆ ವಾಣಿಜ್ಯ ಬಳಕೆರ 19 ಕೆಜಿ ಎಲ್ಪಿಜಿ ಸಿಲಿಂಡರ್ರ ಬೆಲೆ 105 ರೂಪಾಯಿ ಪೊಂದಿತು. ಮನೆ ಬಳಕೆರ ಸಿಲಿಂಡರ್ರ ಕ್ರಯ ಆಯಿತು. ನಿನ್ನಾಂದು ಮಡಿಕೇರಿಯಲ್ಲಿ ನಡೆದ ರಾಜ್ಯ ಮಟ್ಟದ ಅಂತ್ಯೋದಯ ಮಾಹಿತಿ ಕಾರ್ಯಾಗಾರದ ತಕ್ಕಪರಂದ ಸಮಾಜ ಕಲ್ಯಾಣ ಇಲಾಖೆಯ ಮಂತ್ರಿ ಕೋಟಾ ಶ್ರೀನಿವಾಸ ಪೂಜಾರಿ ಬಯ್ಯತುಳ್ಳ ಗರೀಬ ಕುಟುಂಬಕ್ಕೆ ಹೆಚ್ಚುವರಿ ಆಯಿತು 9,000 ಬೋರ್ವೆಲ್ ಎಡಪಕ್ಕೆ ಓರ್ ತಿಂಗತ್ರೋಳಲು ಒಪ್ಪಿಗೆ ಕೊಡಪ ಎಂದು ಎಣ್ಣಿತು. ಸಮಗ್ರ ರಾಷ್ಟೀಯ ದತ್ತಾಂಶ ಯೋಜನೆರಡಿ ಜಿಲ್ಲೆಯಲ್ಲೂ ಇಲ್ಲಿಗೆ ತಾನೆ 23,528 ಪೆದ ನೋಂದಣಿ ಮಾಡಿಂಡಿತು. ಅಸಂಘಟಿತ ಕಾರ್ಮಿಕಂಗಡ ಇ ಶ್ರಮ್ ಯೋಜನೆಯಲ್ಲಿ ಕಟ್ಟಡ ಇತರ ಕಾರ್ಮಿಕಂಗ ಕೃಷಿ ತೋಟ ಮೀನು ಆಶಾ ಅಂಗನವಾಡಿ ಮನೆ ಪಣಿಕಾರ ಟೈಲರ್ ಡ್ರೈವರ್ ರೋಡ್ಕರೆ ವ್ಯಾಪಾರಿಯ ಕೂಡನಿಕೆ 156 ವರ್ಗತ್ರ ಕಾರ್ಮಿಕಂಗ ಕೂಡಿತು. ಪೊನ್ನಂಪೇಟೆ ತಾಲೂಕು ಕುಂದ ಕೈಮುಡಿಕೆಲು 8 ಕರ್ಪಪಯ್ಯು ಮೇವಕ್ಕೆ ಪೋನಲ್ಲಿ ನರಿ ಕೊಂದಿತು ಎಂದು ವರದಿಯಾಯಿತು. ಕೊಡಗು ಅಂಚೆ ವಿಭಾಗಕ್ಕೆ ಸಂಬಂಧಪಟ್ಟ ಪುಕಾರಕೊಪ್ಪ ಅಂಚೆ ಅದಾಲತ್ ಇದೇ ತಿಂಗಳಂಗು ಮಡಿಕೇರಿ ವಿಭಾಗೀಯ ಕಚೇರಿಲು ಪೊಲಕ 11 ಗಂಟೆಗೆ ನಡಪ ಪುಕಾರ ಉಂಡೆಂಗಿ 4 ಕಚೇರಿಗೆ ಅಳದಿ ಐಕೊಲು ಕೊಡಗು ಜಿಲ್ಲಾ ಕಿವುಡಂಗಡ ಸಂಘತ್ರ ಸಭೆ ಇದೇ ಅಂಜಾಂಗ್ 3:30 ವಿರಾಜ್ ಪಟೇಲ್ ನಡಪಾಂದ ಸಂಘತ್ರ ಸದಸ್ಯ ಶಂಕರನಾರಾಯಣ ಹೆಬ್ಬಾರ್ ಅರಿಚಿಟ್ಟಿತ್ತು. ತುಳು ತಕ್ಕು ಪರಿಯುಗಳೆಲ್ಲ ಒಂದು ಮಾಡುವ ನಿಟ್ಟಿಲು ಜಿಲ್ಲೆ ತಾಲೂಕು ಪಿಂಜ ಹೋಬಳಿ ಸಮಿತಿರ ಮುಕ್ರೇಡ ಸಭೆ ನಡೆದಿತ್ತು. ಅನ್ನನೆ ಮಡಿಕೇರಿಲು ತುಳುವೆರ ಸಮಾ